ಮಾತಾಡಬೇಕು. ಮಂಜುನಾಥ್ ಅಂಗಡಿಯವರೇ, ತಾವೇ ಮೊದಲಿಗೆ ವಿಚಾರ ಆರಂಭ ಮಾಡಿಬಿಡಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಮಂಜುನಾಥ್ ಅಂಗಡಿ ಅಂತ, ಜಂಟಿ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಮೈಸೂರು ಜಿಲ್ಲೆ. ಹಣ್ಣು ಹಣ್ಣು ಕಾರ್ಯಕ್ರಮದ ಭಾಗವಾಗಿ ಇವತ್ತು ನಾವು ಮೈಸೂರು ಜಿಲ್ಲೆಯಲ್ಲಿ ದಾಳಿಂಬೆ ಬೆಳೆಗಳ ಬೆಳೀಲಿಕ್ಕೆ ಅವಕಾಶಗಳಲ್ಲಿ ಏನಿದೆ ಅಂತಕ್ಕಂಥ ವಿಚಾರವಾಗಿ ಇವತ್ತು ಆಕಾಶವಾಣಿ ಮೂಲಕ ಕೃಷಿ ರಂಗದಲ್ಲಿ ನಾವು ವಿಷಯಗಳನ್ನು ರೈತ ಬಾಂಧವರು ತಿಳಿಸ್ಲಿಕ್ಕೆ ಇಲ್ಲಿ ಸೇರಿದ್ದೇವೆ. ರೈತ ಬಾಂಧವರಿಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಮೈಸೂರು ಜಿಲ್ಲೆ ಹವಾಮಾನದಲ್ಲಿ ಬಹಳ ಒಂದು ಉತ್ತಮವಾದಂಥ ಹವಾಮಾನ, ಬೆಳೀಲಿಕ್ಕೆ ಎಲ್ಲ ಬೆಳೆಗಳನ್ನು ಬೆಳೀಲಿಕ್ಕೆ ಒಂದು ಉತ್ತಮವಾದಂಥ ಹವಾಮಾನ ಮತ್ತು ಮಳೆ ಎಲ್ಲ ಇರತಕ್ಕಂಥ ಉದ್ದೇಶದಿಂದ ಎಲ್ಲ ಹಣ್ಣಿನ ಬೆಳೆಗಳನ್ನು ಬೆಳೀಲಿಕ್ಕೆ ಇಲ್ಲಿ ಅವಕಾಶಗಳಿದೆ. ಅದರಲ್ಲಿ ಮುಖ್ಯವಾಗಿ ಈ ಶೀತವಲಯದ ಹಣ್ಣುಗಳನ್ನು ಬಿಟ್ಟು ಉಷ್ಣವಲಯದ ಹಣ್ಣುಗಳು ಮತ್ತು ಸಬ್ ಟ್ರಾಪಿಕಲ್ ಅಂತ ಹೇಳ್ತೀವಿ, ಸಬ್ ಟ್ರಾಪಿಕಲ್ ಹಣ್ಣುಗಳನ್ನು ಬೆಳೀಲಿಕ್ಕೆ ವಿಪುಲವಾಗಿದ್ದಂಥ ಅವಕಾಶಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಹಣ್ಣಿನ ಬೆಳೆಗಳಂದರೆ ಬಾಳೆ, ಮಾವು ಮತ್ತು ಪರಂಗಿ, ಇವು ಜಾಸ್ತಿ ಬೆಳೀತಾರೆ. ಇದರ ಜೊತೆಗೇ ಒಂದು ಅವಕಾಶವಾದಿ ಬೆಳೆ ಅಂತ ಹೇಳ್ಬೋದು ನಾವು ದಾಳಿಂಬೆನ. ಇವನು ಕೂಡ ನಮ್ಮ ರೈತರು ಇತ್ತೀಚಿನ ದಿನಗಳಲ್ಲಿ ಬೆಳೀತಾ ಇದ್ದಾರೆ. ಹೆಚ್ಚಾಗಿ ತಮಗೆ ಗೊತ್ತಿರುವ ಹಾಗೆ ದಾಳಿಂಬೆ ಬೆಳೆ ನಮ್ಮ ಉತ್ತರ ಕರ್ನಾಟಕದ ಪ್ರದೇಶದಲ್ಲಿ, ಬಯಲುಸೀಮೆಯ ಪ್ರದೇಶದಲ್ಲಿ, ಹೆಚ್ಚು ಉಷ್ಣಾಂಶ ಇರತಕ್ಕಂಥ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೀತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅಲ್ಲಿ ಬೆಳೀತಕ್ಕಂಥ ಒಂದು ಹಣ್ಣುಗಳ ಒಂದು ವಿಶಿಷ್ಟತೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಹೆಚ್ಚು ಉಷ್ಣಾಂಶ ಪ್ರದೇಶದಲ್ಲಿ ಬೆಳೆದಾಗ ಅದರ ರುಚಿ, ಕಲರು, ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಹೇಳೋದಾದರೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಸುಮಾರು ಒಂದು 200-250 ಎಕರೆಯಷ್ಟು ಈಗಾಗಲೇ ಸುಮಾರು ರೈತರು ಜಿಲ್ಲೆಯಾದ್ಯಂತ ಬೆಳೆನ ಬೆಳೀಲಿಕ್ಕೆ ಪ್ರಾರಂಭಿಸಿದ್ದಾರೆ. ಕೆಲವೊಂದು ರೈತರು ಕೂಡ ಚೆನ್ನಾಗಿ ಇಳುವರಿನೂ ಪಡೆದಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಅವರು ಬಳಸತಕ್ಕಂಥ ತಂತ್ರಜ್ಞಾನ ಇರ್ಬೋದು, ರೋಗ ರುಜಿನಗಳ ನಿರ್ವಹಣೆ ಆಗಿರ್ಬೋದು, ಕೊಯ್ಲು ಆಗಿರ್ಬೋದು, ಜೊತೆಗೆ ಹಣ್ಣುಗಳ ಒಂದು ಕ್ವಾಲಿಟಿ ಅಂತ ಹೇಳ್ತೀವಿ, ಆ ಬೆಳೀಲಿಕ್ಕೆ ಏನೇನು ನಾವು ಗಿಡಗಳಿಗೆ ಪೋಷಕಾಂಶಗಳನ್ನು ಕೊಡಬೇಕು ಅದನ್ನು ಅರ್ತ್ಕೊಂಡು ಬೆಳೆಯುವಂಥ ರೈತರು ಇದ್ದಾರೆ. ಕೆಲವೊಬ್ಬರು ನೋಡೋಣ ಯಾವ ರೀತಿ ಬರುತ್ತೆ ಅನ್ನುವಂಥ ಒಂದು ಎಕ್ಸ್ಪೆರಿಮೆಂಟ್ ಮಾಡುವಂಥ ರೈತರು ಕೂಡ ನಾವು ನೋಡಿದ್ದೀವಿ. ಸೊ ಇದಕ್ಕೆ ವಿಪುಲವಾದಂಥ ಅವಕಾಶಗಳಿದೆ. ನಮ್ಮ ಇಲಾಖೆಯ ಮೂಲಕ ಈ ಒಂದು ಬೆಳೆಯನ್ನು ವಿಸ್ತರಣೆ ಮಾಡಲಿಕ್ಕೆ ನಾವು ಹನಿ ನೀರಾವರಿ ಪದ್ಧತಿ ಮೂಲಕ 90% ಸಹಾಯಧನ ಇದೆ. ಜೊತೆಗೆ ಹಣ್ಣುಗಳು ಬಂದಾಗ ಜಾಸ್ತಿ ಮಳೆ ಮತ್ತು ಅಣೆಕಲ್ಲು ಬೀಳುವಂಥ ಸ್ಥಿತಿ ಉಂಟಾದಾಗ ಕಾಯಿಗಳ ಮೇಲೆ ಬಿದ್ದಾಗ ಕ್ವಾಲಿಟಿ ಎಲ್ಲ ಹಾಳಾಗುತ್ತೆ. ಅದಕ್ಕೆ ಹೇಲ್ ನೆಟ್ ಅಂತ ಹೇಳ್ತೀವಿ ನಾವು, ಅಂದರೆ ನೆಟ್ ಬರುತ್ತೆ, ಆ ನೆಟ್ಟಿಗೂ ಕೂಡ ಸಹಾಯಧನ ಸಿಗುತ್ತೆ. ಹಣ್ಣುಗಳ ಕ್ವಾಲಿಟಿ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಮತ್ತು ಹುಳುಗಳು ರೋಗಗಳು ಬಾರದೇ ಇರುವಂಗೆ ಫ್ರೂಟ್ ಕವರ್ಸ್ ಅಂತ ಹೇಳ್ತೀವಿ, ಪ್ರತಿಯೊಂದು ಹಣ್ಣನ್ನು ಒಂದು ಕವರ್ನ ಮೂಲಕ ಪ್ರೊಟೆಕ್ಷನ್ ಮಾಡುವಂಥದ್ದು, ಆ ಫ್ರೂಟ್ ಕವರ್ಗೂ ಕೂಡ ನಮ್ಮ ಇಲಾಖೆಯಿಂದ ಸಹಾಯಧನ ಸಿಗುತ್ತೆ. ಇದರ ಜೊತೆಗೆ ಎಲ್ಲ ರೈತರು ಏನು ಮಾಡ್ತಿದ್ದಾರೆ ಅಂದರೆ ಈಗ ನೀರಿನ ಅಭಾವ ಜಾಸ್ತಿ ಇರೋದರಿಂದ ಹನಿ ನೀರಾವರಿ ಮೂಲಕ, ಡ್ರಿಪ್ ಇರಿಗೇಷನ್ ಮೂಲಕ ಫರ್ಟಿಗೇಷನ್ ಅಂತ ಹೇಳ್ತೀವಿ ನಾವು, ಅಂದರೆ ರಸಾವರಿ ಪದ್ಧತಿಯನ್ನು ಅನುಸರಿಸ್ತಿದ್ದಾರೆ. ಅದಕ್ಕೆ ಬೇಕಾದಂಥ ಒಂದು ಕೃಷಿ ಹೊಂಡ ಆಗಿರ್ಬೋದು, ಅದಕ್ಕೂ ಸಹಾಯಧನ ಸಿಗುತ್ತೆ. ಸೆಂಟ್ರಲೈಸ್ಡ್ ಡ್ರಿಪ್ ಮಾಡಿಕೊಂಡಲ್ಲಿ ಅವರು ಬೇಕಾದಂಥ ಟೈಮ್ನಲ್ಲಿ ತುಂಬಿಕೊಂಡು, ಕೃಷಿ ಹೊಂಡ ತುಂಬಿಕೊಂಡು ಬೇಸಾಯ ಮಾಡಿದಲ್ಲಿ ಈ ಬೆಳೆನ ಬೆಳೆದು ಒಳ್ಳೆಯ ಉತ್ತಮವಾದಂಥ ಆದಾಯನ ತೆಗಿಬಹುದು. ಈ ನಿಟ್ಟಿನಲ್ಲಿ ಹೇಳೋದಾದರೆ ನಮ್ಮ ಉತ್ತರ ಕರ್ನಾಟಕದ ಭಾಗದ ರೈತರು ಸುಮಾರು 15-18 ಟನ್ವರೆಗೂ ಕೂಡ ಇಳುವರಿ ತೆಗಿತಿದ್ದಾರೆ. ಉತ್ತಮವಾದಂಥ ಕ್ವಾಲಿಟಿ ಇಳುವರಿ ಅಂದರೆ 1 ಹೆಕ್ಟೇರ್ ಪ್ರದೇಶಕ್ಕೆ. ಸೊ ಇಲ್ಲಿ ಕೂಡ ತೆಗಿಬೋದು ಈ ಒಂದು ವೈಜ್ಞಾನಿಕ ಪದ್ಧತಿಗಳನ್ನು ಅನುಸರಿಸಿದರೆ. ಇದಕ್ಕೆ ಮುಖ್ಯವಾದಂಥ ಎಲ್ಲ ಅವಕಾಶಗಳು ನಮ್ಮ ಭಾಗದಲ್ಲಿ ಇದೆ. ಸರ್ ನಮಸ್ಕಾರ, ನಾನು ಮಂಜುನಾಥ್ ಜಿ, ತೋಟಗಾರಿಕಾ ಕಾಲೇಜು ಮೈಸೂರು. ಇವತ್ತಿನ ವಿಷಯ ಮೈಸೂರಿನಲ್ಲಿ ದಾಳಿಂಬೆ ಬೆಳಿಬೋದಾ ಅಂತ. ಮಂಜುನಾಥ್ ಅಂಗಡಿ ಸರ್ ಹೇಳ್ದಂಗೆ ನಮಗೆ ಗೊತ್ತಿದ್ದಂಗೆ 250 ಎಕರೆಗೂ ಜಾಸ್ತಿ ದಾಳಿಂಬೆ ಪ್ರದೇಶ ಮೈಸೂರಿನಲ್ಲಿದೆ. ಮೊದಲು ಇದು ಉತ್ತರ ಕರ್ನಾಟಕದ ಬೆಳೆ ಅಥವಾ ಎಲ್ಲಿ ಜಾಸ್ತಿ ಬಿಸಿಲಿತ್ತೋ ಅಲ್ಲಿ ಬೆಳೆ ಬೆಳಿಬೋದು ಅನ್ನೋ ಒಂದು ಅಭಿಪ್ರಾಯ ರೈತರಿಗಿತ್ತು. ಆದರೆ ದಾಳಿಂಬೆಲಿ ಬರ್ತಾ ಇರೋ ಆದಾಯ ನೋಡಿದ್ರೆ ಎಲ್ಲರಿಗೂ ದಾಳಿಂಬೆ ಬೆಳಿಬೇಕು ಅನ್ನೋ ಆಸೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಎಲ್ಲ ಕಡೆ ಅದು ಪ್ರದೇಶ ಜಾಸ್ತಿ ಆಗ್ತಾ ಇದೆ. ಖಂಡಿತವಾಗಿಯೂ ಕೂಡ ಮೈಸೂರಿನ ಬೇರೆ ಬೇರೆ ತಾಲೂಕುಗಳಲ್ಲಿ ನಾವು ದಾಳಿಂಬೆನ ಬೆಳಿಬೋದು. ಇಲ್ಲ, ಮೈಸೂರು ಒಂದೇ ಅಲ್ಲ, ಮಂಡ್ಯ, ಚಾಮರಾಜನಗರ, ಹಾಸನ. ಹೌದು, ಖಂಡಿತವಾಗಿಯೂ ಬೆಳಿಬೋದು. ಚಾಮರಾಜನಗರದಲ್ಲಿ ಎಸ್ಪೆಷಲಿ ನಂಜನಗೂಡ ಆಚೆ ಆದ ಏನು ಗುಂಡ್ಲುಪೇಟೆ ಏನು ಜಾಗ ಇದೆ ಸರ್, ಅಲ್ಲಿ ತುಂಬಾ ಉಷ್ಣ ಅಂದರೆ ಜಾಸ್ತಿ ಮಳೆ ಕಡಿಮೆ ಬಿದ್ದು ಜಾಸ್ತಿ ಬಿಸಿಲಿರೋ ಅಂಥ ಒಂದು ಪ್ರದೇಶ. ಗುಂಡ್ಲುಪೇಟೆ ತುಂಬ ಸೂಕ್ತವಾದ ಜಾಗ ಅಂತ ನಮಗೆ ಅನಿಸ್ತಾ ಇದೆ. ಮತ್ತು ನಮಗೆ ಗೊತ್ತಿರೋ ಒಂದು 40-50 ಎಕರೆ ದಾಳಿಂಬೆನಲ್ಲಿ ಬೆಳೀತಾ ಇದ್ದಾರೆ. ಯಾವ ಮಟ್ಟಕ್ಕೆ ಬೆಳೀತಾ ಇದ್ದಾರೆ ಅಂತ ಹೇಳಿದರೆ ಅದನ್ನು ರಫ್ತು ಮಾಡೋ ಮಟ್ಟಕ್ಕೆ ಅವರು ಗುಣಮಟ್ಟವನ್ನು ಅವರು ಮಾಡಿ ಇವತ್ತು ದಾಳಿಂಬೆ ಬೆಳೀತಾ ಇದ್ದಾರೆ. ಹಾಗಾಗಿ ಮೈಸೂರಿನ ಭಾಗವೂ ಕೂಡ ದಾಳಿಂಬೆ ಬೆಳೀಲಿಕ್ಕೆ ಸೂಕ್ತ ಅನ್ನುವ ಅಭಿಪ್ರಾಯ ನಮ್ಮದು. ಇದು ವೈಜ್ಞಾನಿಕವಾಗಿಯೂ ಕೂಡ ಅದಕ್ಕೆ ಹಲವು ಕಾರಣಗಳಿದೆ. ಉತ್ತರ ಕರ್ನಾಟಕದ ಭಾಗಗಳಲ್ಲಿ ದಾಳಿಂಬೆಗೆ ಬರೋ ರೋಗಗಳು ಒಂದರಾದರೆ ದಕ್ಷಿಣ ಕರ್ನಾಟಕದ ಭಾಗಗಳಲ್ಲಿ ಒಂದಷ್ಟು ರೋಗಗಳು ಬರ್ತವೆ. ಹಾಗಾಗಿ ರೋಗಗಳ ನಿರ್ವಹಣೆನ ಬೇರೆ ರೀತಿ ಮಾಡಬಹುದು ಹೊರತು ಅಲ್ಲಿ ರೋಗ ಜಾಸ್ತಿ ಇಲ್ಲಿ ರೋಗ ಕಡಿಮೆ ಅನ್ನೋ ಅಥವಾ ಇಲ್ಲಿ ರೋಗ ಜಾಸ್ತಿ ಅಲ್ಲಿ ರೋಗ ಕಡಿಮೆ ಅನ್ನೋ ಅಭಿಪ್ರಾಯ ರೈತರಿಗೆ ಇರಬಾರ್ದು. ಆದರೆ ಆ ರೋಗಗಳ ನಿರ್ವಹಣೆ ಮಾಡ್ತಾ ದಾಳಿಂಬೆನ ಒಳ್ಳೆಯ ಕ್ವಾಲಿಟಿ ದಾಳಿಂಬೆನ ನಮ್ಮ ದಕ್ಷಿಣದ ಭಾಗದಲ್ಲಿಯೂ ಕೂಡ ಮೈಸೂರಿನ ಸುತ್ತಮುತ್ತ ಜಿಲ್ಲೆಗಳಲ್ಲಿ ದಾಳಿಂಬೆ ಬೆಳಿಬೋದು, ಖಂಡಿತವಾಗಿ ಬೆಳಿಬೋದು. ಯಾಕೆ ದಾಳಿಂಬೆ ಬೆಳೆಯಕ್ಕೆ ರೈತರಿಗೆ ಅಷ್ಟು ಆಸಕ್ತರಾಗಿದ್ದಾರೆ ಅಂತ ಹೇಳಿದ್ರೆ, ಸಂರಕ್ಷಿತ ಕೃಷಿಗಳಲ್ಲಿ ಮಾತ್ರ ಇವತ್ತು ಒಂದು ಎಕರೆಲಿ 4-5 ಲಕ್ಷನ ಸಂಪಾದನೆ ಮಾಡ್ಬೋದು ಅನ್ನೋ ಒಂದು ವೈಜ್ಞಾನಿಕವಾದ ಮಾಹಿತಿ, ಮತ್ತು ಅದು ಸಾಧ್ಯವೂ ಕೂಡ ಹೌದು. ಆ ಸಂರಕ್ಷಿತವಲ್ಲದ ಪ್ರದೇಶಗಳಲ್ಲಿ ಬಯಲಲ್ಲಿ ಫೀಲ್ಡಲ್ಲಿ 1 ಎಕರೆಯಲ್ಲಿ 1-2 ಎಕರೆಯಲ್ಲಿ ಒಬ್ಬ ರೈತ 10-15 ಲಕ್ಷ ಸಂಪಾದನೆ ಮಾಡಬಹುದಾದ ಕೃಷಿ ಅಂದರೆ ದಾಳಿಂಬೆ ಕೃಷಿ. ಹಾಗಾಗಿ ದಾಳಿಂಬೆನ ಮೈಸೂರು ಭಾಗದಲ್ಲಿ ಬೆಳಿಬೋದು ಸರ್. ಹೇಳಿ ಸರ್, ಯಾವ ತಳಿ ಬೆಳಿಬೇಕು, ಹೇಗೆ ಬೆಳಿಬೇಕು, ಏನು ತಾಂತ್ರಿಕತೆಗಳು? ಸರ್, ದಾಳಿಂಬೆಲಿ ಮೊದಲು ಒಂದೇ ತಳಿ ಇತ್ತು, ಭಗವಾ ಅಂತ ಒಂದು ತಳಿ ಇತ್ತು. ಮೊದಲು ಅದಕ್ಕಿಂತ ಮುಂಚೆ ಗಣೇಶ ಅಂತ ಇತ್ತು. ಗಣೇಶ ತಳಿ ಅಷ್ಟು ಕಮರ್ಷಿಯಲಿ ಒಳ್ಳೆಯದಲ್ಲ ಅಂಥೇಳಿ, ಅಂದರೆ ಮಾರುಕಟ್ಟೆಗೆ ಒಳ್ಳೆಯದಲ್ಲ ಅಂಥೇಳಿ, ಮತ್ತು ಆರೋಗ್ಯಯುತವಾದ ಹಣ್ಣಲ್ಲ ಅಂಥೇಳಿ, ಮತ್ತು ಅದು ಬೇರೆ ಬೇರೆ ಕೀಟಗಳಿಗೆ ತುತ್ತಾಗ್ತಾ ಇದ್ದರಿಂದ ಗಣೇಶ ಯಾರೂ ಬೆಳೀತಾ ಇಲ್ಲ. ಅಲ್ಲಲ್ಲಿ ಬೆಳೀತಾ ಇದ್ದಾರೆ, ಅಂದರೆ ಅವರ ಮನೆ ಹಿಂಭಾಗದಲ್ಲಿ ಬೆಳೀತಾ ಇದ್ದಾರೆ. ಭಗವಾ ಅನ್ನೋ ಒಂದು ತಳಿ ಇಡೀ ಭಾರತ ದೇಶದಲ್ಲಿ ವ್ಯಾಪಕವಾಗಿ ಬೆಳೀತಾ ಇರೋಂಥ ಒಂದು ತಳಿ. ಇತ್ತೀಚೆಗೆ ಭಗವಾದ ಜೊತೆಗೆ ಸೂಪರ್ ಭಗವಾ ಕೂಡ ಅನ್ನೋ ಒಂದು ತಳಿ ಬಂದಿದೆ. ಎರಡೂ ಕೂಡ ಒಂದೇ, ಜೆನೆಟಿಕಲಿ ಒಂದು, ಬಟ್ ಬೇರೆ ಬೇರೆ ಹೆಸರಲ್ಲಿ ಕರೀತಾ ಇದ್ದಾರೆ, ಭಗವಾ ಅಥವಾ ಸೂಪರ್ ಭಗವಾ. ಭಾರತ ದೇಶದಲ್ಲಿ 320,000 ಪ್ಲಸ್ ಇವತ್ತು ದಾಳಿಂಬೆ ಇದೆ. ಆ 320,000 250,000 ಎಕರೆಯಲ್ಲಿ ದಾಳಿಂಬೆ ಭಗವಾ ವೆರೈಟಿ ಇವತ್ತಿದೆ. ಅದಲ್ಲದೆ ಇದ್ದರೆ ಇನ್ನೂ ಎರಡು ತಳಿಗಳು ಕೂಡ ಇವತ್ತು ಪ್ರಸ್ತುತ ಪ್ರಚಾರದಲ್ಲಿದೆ. ನಮಗೆ ಗೊತ್ತಿದ್ದಂಗೆ ಇವತ್ತು ಗುಂಡ್ಲುಪೇಟೆಯಲ್ಲಿ ನನಗೆ ಗೊತ್ತಿರೋ ರೈತರುಗಳು 15 ಎಕರೆ ಶರತ್ ಕಿಂಗ್ ಅನ್ನೋ ಒಂದು ತಳಿನ ಬೆಳೀತಾ ಇದ್ದಾರೆ. ಅದರ ಜೊತೆಗೆ ಸೋಲಾಪುರ್ ಲಾಲ್ ಎನ್ನುವ ಮತ್ತೊಂದು ಕೂಡ ತಳಿ ಕೂಡ ಬೆಳೀತಾ ಇದ್ದಾರೆ. ಅಂದರೆ ಈ 3 ತಳಿಗಳು ಕಮರ್ಷಿಯಲ್ ಆಗಿದ್ದಾರೆ, ಮಾರುಕಟ್ಟೆಗೆ ತುಂಬ ಅದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿದೆ. ಹಾಗಾಗಿ ಈ 3 ತಳಿಗಳನ್ನು ಬೆಳೀತಾ ಇದ್ದಾರೆ. ಆ 3 ತಳಿಗಳ ಮಧ್ಯೆ ಏನು ಅಂಥ ಡಿಫ್ರೆನ್ಸ್ಗಳು ಏನು ಅಂತ ಹೇಳಿದರೆ, ಭಗವಾಗೆ ಸಾಮಾನ್ಯವಾಗಿ ಒಂದು ಹಣ್ಣು 250-400 ಗ್ರಾಂ ಬರುತ್ತೆ. ತುಂಬ ಚೆನ್ನಾಗಿ ಬೆಳೆದ 400 ಗ್ರಾಂ ಬರುತ್ತೆ, ಚೆನ್ನಾಗಿ ಬೆಳಿಲ್ಲ ಅಂದರೆ 250 ಗ್ರಾಂ ಬರುತ್ತೆ. ನಮಗೆಲ್ಲ ಗೊತ್ತು ದಾಳಿಂಬೆಲಿ ಗಾತ್ರ ತುಂಬ ಇಂಪಾರ್ಟೆಂಟ್, ಅಂದರೆ ಯಾವುದು ಚೆನ್ನಾಗಿ ಗಾತ್ರ ಇರುತ್ತೆ, ಚೆನ್ನಾಗಿ ಬಣ್ಣ ಇರುತ್ತೆ, ಅದಕ್ಕೆ ಮಾರ್ಕೆಟಲ್ಲಿ ಜಾಸ್ತಿ ಬೆಲೆ. ಅದನ್ನು ಕಿಂಗ್ ಫ್ರೂಟ್ ಅಂದರೆ ಅದನ್ನು ನಾವು ಕಿಂಗ್ ಸೈಜ್ ಅಂತೀವಿ, ಅಥವಾ ಅದರ ಫಸ್ಟ್ ಗ್ರೇಡ್ ಅಂತ ಕರಿತೀವಿ. ಅದಕ್ಕೆ ತುಂಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ನಮ್ಮಲ್ಲೂ ಕೂಡ ಅದಕ್ಕೆ ಬೇಡಿಕೆ ಇದೆ. ಶರತ್ ಕಿಂಗ್ ಅನ್ನೋ ಒಂದು ತಳಿಗೆ ಅದರ ಗಾತ್ರನೇ 350-400 ಗ್ರಾಂ ಇರುತ್ತೆ, ಮತ್ತು ತುಂಬ ಒಳ್ಳೆ ಕಲರ್ ಇರುತ್ತೆ, ಅದಕ್ಕೆ ಅದು ಬಣ್ಣ ಚೆನ್ನಾಗಿರುತ್ತೆ. ಹಾಗಾಗಿ ಶರತ್ ಕಿಂಗ್ ತುಂಬ ಪಾಪ್ಯುಲರ್ ಆಗ್ತಾ ಇದೆ, ಇವತ್ತು ಪ್ರಸಿದ್ಧಿ ಆಗ್ತಾ ಇದೆ. ಅದು ನಮ್ಮ ಮೈಸೂರಿನ ಭಾಗದಲ್ಲೂ ಕೂಡ ಬೆಳಿಬೋದು. ಮತ್ತು ಅದಲ್ಲದೆ ಸೋಲಾಪುರ್ ಲಾಲ್ ಎನ್ನುವ ಮತ್ತೊಂದು ತಳಿ ಇದೆ. ನಾವು ಅದನ್ನು ಐರನ್ ಫೋರ್ಟಿಫೈಡ್ ವೆರೈಟಿ ಅಂತ ಕರಿತೀವಿ. ಅದರಲ್ಲಿ ಐರನ್ ತುಂಬ ರಿಚ್ ಇರೋಂಥ ಒಂದು ವೆರೈಟಿ. ಅದರ ಕಾಳುಗಳು ತುಂಬ ಕೆಂಪಾಗಿರ್ತವೆ, ರಕ್ತದಂಥ ಕಾಳುಗಳು ಅದರಲ್ಲಿರ್ತದೆ. ಹಾಗಾಗಿ ಅದಕ್ಕೂ ಕೂಡ ತುಂಬ ಬೇಡಿಕೆ ಇದೆ. ಆದರೆ ನಾವು ಮಾರುಕಟ್ಟೆಯ ಅಗತ್ಯಕ್ಕೆ ನೋಡಬೇಕು ಅಂತ ಹೇಳಿದ್ರೆ ಭಗವಾ, ಸೂಪರ್ ಭಗವಾ, ಸೋಲಾಪುರ್ ಲಾಲ್ಗಳನ್ನು ಬೆಳಿಬೋದು, ಖಂಡಿತವಾಗಿ ಬೆಳಿಬೋದು. ಡಾಕ್ಟ್ರೆ, ನಿಮ್ಮ ತೋಟಗಾರಿಕಾ ನರ್ಸರಿನಲ್ಲಿ ಈ ಸಸಿಗಳನ್ನೇನಾದರೂ ಅಭಿವೃದ್ಧಿಪಡಿಸೋ ಯೋಜನೆ ಇದೆಯಾ? ಈಗ ಸಸಿಗಳು ಬಂದಾಗ ನಾವು ಹೇಳೋದು ಉತ್ತಮವಾದಂಥ ಕ್ವಾಲಿಟಿ ಸಸಿಗಳು ರೈತರಿಗೆ ದೊರೀಬೇಕು. ಇದರಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ನಾವು ಗ್ರಾಫ್ಟೆಡ್ ಕಳೆ ಸಸಿಗಳನ್ನು ಮಾಡ್ತಕ್ಕಂಥ ವಿಧಾನವನ್ನು ಅನುಸರಿಸ್ತಾ ಇದ್ದೇವೆ, ಮತ್ತು ಕಟ್ಟಿಂಗ್ಸ್ ಮೂಲಕ ಈ ಸಸಿಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ. ಅವನ್ನ ನಮ್ಮ ಇಲಾಖೆ ಮೂಲಕನೂ ತಗೋಬೋದು. ಬಟ್ ಇತ್ತೀಚೆಗೆ ಏನಾಗಿದೆ, ರೈತರಲ್ಲಿ ಒಂದು ಏನು ಅನಿಸಿಕೆ ಇದೆ, ನಮಗೆ ಟಿಶ್ಯೂ ಕಲ್ಚರ್ ತಳಿ ಆದರೆ, ಈ ಬೆಳೆಗಳ ಒಂದು ಟಿಶ್ಯೂ ಕಲ್ಚರ್ ಸೀಡ್ಲಿಂಗ್ಸ್ ಆದರೆ, ಸಸಿಗಳಾದರೆ, ರೋಗ ರುಜಿನಗಳಾಗಲಿ ಅಥವಾ ಒಂದೇ ಸೈಜಿನ ಹಣ್ಣುಗಳನ್ನು ತಗೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಈ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ನ ಹೆಚ್ಚಿನ ಬೇಡಿಕೆ ನಮ್ಮ ರೈತ ಬಾಂಧವರಲ್ಲಿದೆ. ಸೊ ಈ ನಿಟ್ಟಿನಲ್ಲಿ ನಾವು ಟಿಶ್ಯೂ ಕಲ್ಚರ್ಗೆ ಹೋದಾಗ ಈಗ ಸದ್ಯಕ್ಕೆ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಅನ್ನೋವಂಥದ್ದು ಅದನ್ನು ಡೆವಲಪ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಈಗಾಗಲೇ ಜೈನ್ ಟಿಶ್ಯೂ ಕಲ್ಚರ್ ಅನ್ನೋರು ಕೂಡ ಈಗಾಗಲೇ ಈ ಟಿಶ್ಯೂ ಕಲ್ಚರ್ ತಂತ್ರಜ್ಞಾನದ ಮೂಲಕ ಸಸಿಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತಾ ಇದ್ದಾರೆ, ಅಲ್ಲಿಯೂ ಸಿಗುತ್ತೆ. ಜೊತೆಗೆ ಥಾಮಸ್ ಬಯೋಟೆಕ್ ಅಂತ ಬೆಂಗಳೂರಲ್ಲಿ ಇದು ಕೂಡ ಇದೆ, ಅವರು ಕೂಡ ಟಿಶ್ಯೂ ಕಲ್ಚರ್ ಮೂಲಕ ಸಸಿಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಹೇಳೋದಾದರೆ, ಒಳ್ಳೆಯ ಉತ್ತಮವಾದಂಥ ಟಿಶ್ಯೂ ಕಲ್ಚರ್ ಸಸಿಗಳನ್ನು ಬಳಸಿದಲ್ಲಿ ಉತ್ತಮವಾದಂಥ ಇಳುವರಿಯನ್ನು ಪಡಿಬೋದಾಗಿದೆ. ಸರ್, ಮಂಜುನಾಥ್ ಅಂಗಡಿ ಸರ್ ಹೇಳಿದಂಗೆ, ಇವತ್ತು ಬೇರೆ ಬೇರೆ ಮೊದಲು ಒಂದು 10 ವರ್ಷಗಳ ಹಿಂದೆ ಏನು ಕಟಿಂಗ್ಗಳನ್ನ ಬಳಸಿ ದಾಳಿಂಬೆ ಅಭಿವೃದ್ಧಿ ಮಾಡ್ತಿದ್ರು, ಗಿಡಗಳನ್ನ ಅಭಿವೃದ್ಧಿ ಮಾಡ್ತಾಯಿದ್ರು. ಇತ್ತೀಚಿನ ವರ್ಷಗಳಲ್ಲಿ ದಾಳಿಂಬೆಗೆ ಹಲವು ರೋಗಗಳಿದೆ. ಆ ರೋಗ ಗ್ರಸ್ತ ಗಿಡಗಳಿಂದ ಕಟಿಂಗ್ಗಳನ್ನು ಮಾಡೋದು ಸೂಕ್ತ ಅಲ್ಲ, ಯಾಕೆಂದರೆ ಒಂದ್ಸಲ ಮಾಡಿದ್ರೆ ಪಕ್ಕಕ್ಕೆ ಅದು ರೋಗ ಪ್ರಸರಣ ಆಗ್ತಾ ಇರೋದ್ರಿಂದ. ಅವರೇ ಹೇಳ್ದಂಗೆ ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳಿಗೆ ತುಂಬ ಬೇಡಿಕೆ ಇದೆ. ರೋಗರಹಿತವಾದ ರೋಗ ಮುಕ್ತವಾದ ಗಿಡಗಳನ್ನು ನಾಟಿ ಮಾಡಬೇಕಾಗಿರೋದು ಮೊದಲ ಆದ್ಯತೆ ರೈತರದು. ಹಾಗಾಗಿ ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳನ್ನು ಮಾಡಬೇಕು. ನನಗೆ ಗೊತ್ತಿರೋ ಹಾಗೆ ಇಡೀ ದೇಶದಲ್ಲಿ ಒಂದು 5-6 ಕಂಪ್ನಿಗಳು ತುಂಬ ದೊಡ್ಡ ಮಟ್ಟದಲ್ಲಿ ದಾಳಿಂಬೆ ಗಿಡಗಳನ್ನ ಮಾರ್ತಾ ಇದೆ. 1 ವರ್ಷಕ್ಕೆ 90,01,00,000 ಸಸಿಗಳು ನಮ್ಮ ಕರ್ನಾಟಕ ದೇಶ ಮತ್ತು ಮಹಾರಾಷ್ಟ್ರ ದೇಶಕ್ಕೆ ಅದು ಪೂರೈಕೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಒಂದು ಥಾಮಸ್ ಬಯೋಟೆಕ್ ಹೇಳಿದ್ರು, ಇನ್ನು ಗೂಗ್ಲಿ ಬಯೋಟೆಕ್ ಅನ್ನೋ ಒಂದು ಕಂಪನಿ ನಮಗೆ ಗೊತ್ತಿದ್ದಂಗೆ ಲಾಸ್ಟ್ ಒಂದು ಕಳೆದ ವರ್ಷದಲ್ಲಿ 25,00,000 ಗಿಡಗಳನ್ನು ಅವರು ಮಾರಾಟ ಮಾಡಿದ್ದಾರೆ. ಅದಲ್ಲದೆ ಜೈನ್ ಇರಿಗೇಷನ್ ಅವರು ಕೂಡ ತುಂಬ ವ್ಯಾಪಕವಾಗಿ ಮಾಡ್ತಾ ಇದ್ದಾರೆ. ABC ಕಂಪನಿ ಅನ್ನೋ ಒಂದು ಗುಜರಾತ್ ಬೇಸ್ಡ್ ಕಂಪನಿ ಕೂಡ ಮಾಡ್ತಾ ಇದೆ. ಕ್ಯಾಡಿಕಲ್ಚರ್ ಯಶಸ್ವಿ ಆಗಿದೆಯಾ ದಾಳಿಂಬೆನಲ್ಲಿ? ಖಂಡಿತವಾಗಿಯೂ ಯಶಸ್ವಿ ಆಗಿದೆ ಸರ್, ಖಂಡಿತವಾಗಿಯೂ ಇದೆ. ನಮ್ಮ ತೋಟಗಾರಿಕಾ ಇಲಾಖೆನೂ ಕೂಡ ನಮ್ಮಲ್ಲಿ ಬಿಜಾಪುರದ ಒಂದು ರಿಸರ್ಚ್ ಸ್ಟೇಷನ್ಗಳಲ್ಲಿ ನಮ್ಮಲ್ಲೂ ಕೂಡ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಪೂರೈಕೆ ತುಂಬ ಕಡಿಮೆ ಇದೆ. ಇವತ್ತು ನಾನು ಹೇಳಿದೆ 25,00,000 ಗಿಡಗಳನ್ನು ಕೊಡಬೇಕಾದ್ರೆ ನಾವು 5-6,000 ಗಿಡಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗಾಗಿ ಅಂದರೆ ಒಂದು ಪಬ್ಲಿಕ್ ಪ್ರೈವೇಟ್ ಏನು ಅದರ ಪಾತ್ರ ಇದೆ ಅಂದರೆ ಪ್ರೈವೇಟ್ನರೇ ಕೂಡ ಅದು ಮಾಡೋಕ್ಕಾಗ್ತಾ ಇರೋದು. ಅವ್ರಿಗೂ ಕೂಡ ಅದು ಚೆನ್ನಾಗಿ ಮಾರುಕಟ್ಟೆಯಲ್ಲಿರೋದ್ರಿಂದ ಪ್ರೈವೇಟ್ ಕಂಪ್ನಿಗಳು, ಖಾಸಗಿ ಕಂಪ್ನಿಗಳು ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳನ್ನು ಮಾಡ್ತಾ ಇದ್ದಾರೆ. ಅಂದಾಜು ದರ ಏನಿದೆ ಒಂದು ಸಸಿಗೆ? 30-40 ರೂಪಾಯಿ ಸರ್. ನೀವು ಹೇಳಿದ 3 ತಳಿಗಳು ಸಿಗ್ತಾವ? 3 ತಳಿಗಳು ಪ್ರೈವೇಟಲ್ಲಿ ಸಿಗ್ತಾ ಇರೋದು, ಬಗ್ವಾ ಸಿಗ್ತಾ ಇದೆ ಇತ್ತು ಅಂದರೆ ಕಳೆದ ವರ್ಷದಿಂದ ಶರತ್ ಕಿಂಗ್ ಸಿಗ್ತಾ ಇದೆ. ಸೋಲಾಪುರ್ ಲಾಲ್ ಅನ್ನೋದು ಸೋಲಾಪುರ್ ಲಾಲ್ ಒಂದು ತಳಿಯನ್ನು NRCP ಸೋಲಾಪುರ್ ಅಂದರೆ ದಾಳಿಂಬೆ ಸಂಶೋಧನಾ ಕೇಂದ್ರದವರು 2 ನರ್ಸರಿಗಳಿಗೆ ಮಾತ್ರ ಕೊಟ್ಟಿದ್ದಾರೆ. ಒಂದು ABC ನರ್ಸರಿ ಮತ್ತು ಮಹಾರಾಷ್ಟ್ರದ ಒಂದು ನರ್ಸರಿ ಕೊಟ್ಟಿದ್ದಾರೆ, ಅಲ್ಲಿ ಮಾತ್ರ ಸಿಗ್ತಾ ಇದೆ. ಹಾಗಾಗಿ ಅವು ವ್ಯಾಪಕವಾಗಿ ಸಿಗ್ತಾ ಇಲ್ಲ. ಆದರೆ ರೈತರು ಬೇಡಿಕೆಯನ್ನು ಇಟ್ಟರೆ ಅವ್ರಿಗೆ ಕೊಡಿಸೋ ಕೆಲಸವನ್ನು ನಮ್ಮ ವಿಶ್ವವಿದ್ಯಾಲಯ ಮತ್ತು NRCP ಮಾಡುತ್ತೆ. ಓಕೆ, ಈಗ ನಾಟಿ ಮಾಡೋದಕ್ಕೆ ಸೂಕ್ತವಾದ ಹಂಗಾಮು ದಾಳಿಂಬೆ ಎಂಥ ಬೆಳೆ ಅಂದರೆ ಸರ್, ಎಲ್ಲ ಕಾಲದಲ್ಲಿ ಅದು ಈಗ ಸ್ಪೇನ್ನಲ್ಲಿ ಅತ್ಯಂತ ಚಳಿಗಾಲದಲ್ಲಿ ಬೆಳೀತಾರೆ, ಇರಾನಲ್ಲಿ ಚಳಿಗಾಲದಿಂದ ಶುರುವಾಗಿ ಬೇಸಿಗೆ ಕಾಲಕ್ಕೆ ಎಂಡ್ ಆಗುತ್ತೆ. ಮೆಡಿಟೇರಿಯನ್ ಪ್ರದೇಶದಿಂದ ಹಿಡಿದು ಉಷ್ಣವಲಯಕ್ಕೆ ಹೊಂದ್ಕೊಳ್ಳೋ ಬೆಳೆ ಅಂದರೆ ದಾಳಿಂಬೆ. ಹಾಗಾಗಿ ಅಂದರೆ ಚಳಿ ಅಲ್ಲದ ತಿಂಗಳಲ್ಲಿ ಬಿಟ್ಟು ನವಂಬರ್ ಮಧ್ಯ ನವಂಬರ್ನಿಂದ ಫೆಬ್ರವರಿ ಒಳಗೆ ಬಿಟ್ಟು ಯಾವಾಗ ಬೇಕಾದರೂ ನಾಟಿ ಮಾಡ್ಬೋದು, ದಾಳಿಂಬೆ ಬರುತ್ತೆ. ಆದರೆ ಅತ್ಯಂತ ಸೂಕ್ತ ಕಾಲ ಅಂತ ಹೇಳಿದ್ರೆ ತುಂಬ ಮಳೆಗಾಲದ ಇರುವಾಗ ನಾಟಿ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂತ ಹೇಳಿದ್ರೆ 2 ರೋಗಗಳು ಸಾಧ್ಯತೆ ಜಾಸ್ತಿ ಇದೆ. ಒಂದು ಸೊರಗು ರೋಗ ಮತ್ತು ಅಂಗಮಾರಿ ರೋಗ, ಅಂದರೆ ದಾಳಿಂಬೆ ಬ್ಯಾಕ್ಟೀರಿಯಲ್ ಬೈಟ್ ಅಂತ ಕರಿತೀವಿ. ಆ ರೋಗದ ತೀವ್ರತೆ ಏನಾದರೂ ಗಿಡಗಳಲ್ಲಿದ್ದರೆ ಪ್ರಸರಣ ಆಗುವ ರೇಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಅತಿ ಮಳೆಗಾಲ ಇದ್ದಾಗ ಮತ್ತು ಚಳಿಗಾಲದಲ್ಲಿ ಅಂದರೆ ಗ್ರೋತ್ ಕಡಿಮೆ ಇರುತ್ತೆ, ಹಾಗಾಗಿ ನಾಟಿ ಮಾಡಬಾರ್ದು ಅಂತ ಹೇಳ್ತೀವಿ. ಏನಾದರೂ ರೈತರಿಗೇನಾದರೂ ನೀರು ಆಲ್ರೆಡಿ ಅವ್ರಿಗೆ ಇದ್ದರೆ, ಅವ್ರಿಗೆ ಲಭ್ಯವಿದ್ದರೆ ಖಂಡಿತವಾಗಿ ಬೇಸಿಗೆಲೂ ಸೇರಿದಂಗೆ ಯಾವ ಬೇಕಾದರೂ ನಾಟಿ ಮಾಡ್ಬೋದು. 2 ಕಾರಣ ಅಂದರೆ ತುಂಬ ಚಳಿ ತುಂಬ ಮಳೆಯಲ್ಲಿ ನಾಟಿ ಮಾಡಬಾರ್ದು ಅಷ್ಟೇ. ಅಂತರ ಬೇರೆ ಬೇರೆ ಥರ ಮಾಡ್ತಿದ್ದಾರೆ ಸರ್. ಅಂದರೆ ಇವತ್ತು ರೋಗಕ್ಕೆ ಹೆದರಿ ಒಂದು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತ ಶುರು ಮಾಡಿಬಿಟ್ಟಿದ್ದಾರೆ. ಅಂದರೆ 8-6, 10-6 ಅಂತ. ಆ್ಯಕ್ಚುಲಿ ನಮ್ಮ ರೆಕಮೆಂಡೇಷನ್ಸ್ ಪ್ರಕಾರ 14-12 ಸಾಲಿಂದ ಸಾಲಿಗೆ 12 ಅಡಿ ಗಿಡದಿಂದ ಗಿಡಕ್ಕೆ ತುಂಬ ಒಳ್ಳೆಯ ಅಂತರ. 2 ಉದಾಹರಣೆಗಳನ್ನ ತಗೋತೀವಿ. ಅಂದರೆ ನಾವು ಟ್ರ್ಯಾಕ್ಟರ್ ಬೇಸ್, ಅಂದರೆ ಏನಾದರೂ ನಾವು ಮೆಕನೈಸ್ಡ್ ಫಾರ್ಮಿಂಗ್ ಮಾಡ್ತೀನಿ ಅಂದರೆ ಟ್ರ್ಯಾಕ್ಟ್ರು ಸರಾಗವಾಗಿ ಹೋಗಬೇಕು ಅಂತೇಳಿದ್ರೆ 14 ಅಡಿ ದೂರ ಇರ್ತೀವಿ ಅಂತ ಹೇಳ್ತೀವಿ. ಇಲ್ಲ ಅಂದರೆ 3-4 ಎಕರೆ ಮಾಡೋರು ಟ್ರ್ಯಾಕ್ಟರ್ ಬೇಸ್ಡ್ ಯಾರು ಸ್ಪ್ರೇಗಳು ಮಾಡಲ್ಲ, ಅವರು 12 ಅಡಿ ಸಾಲಿಂದ ಸಾಲಿಗೆ 12 ಅಡಿ ಗಿಡದಿಂದ ಗಿಡಕ್ಕೆ 10 ಅಡಿ ಮಾಡ್ತಾರೆ, ಅದು ಕೂಡ ಸೂಕ್ತವಾದದ್ದು. ಇನ್ನೂ ಒಂದಷ್ಟು ಜನ ರೈತರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದು ನಮ್ಮ ರೆಕಮೆಂಡೇಷನ್, 14-12 ನಮ್ಮ ರೆಕಮೆಂಡೇಷನ್, 12-10 ಹೇಗೆ ನಮ್ಮ ರೆಕಮೆಂಡೇಷನ್ ಅಂದರೆ ಮೆಕನೈಸ್ಡ್ ನಾನ್ ಮೆಕನೈಸ್ಡ್. ಇತ್ತೀಚೆಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ 14-9 ಕೂಡ 14 ಸಾಲಿಂದ ಸಾಲಕ್ಕೆ ಗಿಡದಿಂದ ಗಿಡಕ್ಕೆ 9 ಅಡಿ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಸಾಲಿಂದ ಅಂದರೆ ಪದ್ಧತಿಯು ಕೂಡ ಸೂಕ್ತವಾದದ್ದು. ಒಂದು ಉತ್ತಮವಾದಂಥ ಮಾಹಿತಿ ಹೇಳಿದರು ಡಾಕ್ಟರ್ ಮಂಜುನಾಥ್ ಅವರು. ನಾವು ನೋಡಿದಾಗೆ ನಾವು ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ನಾವು ಹೋದಾಗ ತರಬೇತಿಗಳಿಗೆ ಮತ್ತು ಎಕ್ಸ್ಪೋಸರ್ ವಿಸಿಟ್ಗೆ ಹೋದಾಗ ನಾವು ದಾಳಿಂಬೆ ತೋಟಗಳಿಗೆ ವಿಸಿಟ್ ಮಾಡಿದಾಗ ಅಲ್ಲಿ ಅವರು ಹೇಳಿದಾಗೆ 3 ಸ್ಪೇಸಿಂಗ್ನ ನಾವು ನೋಡಿದ್ದೀವಿ. ಕೆಲವೊಬ್ಬ ಅಡ್ವಾನ್ಸ್ಡ್ ರೈತರು ಏನು ಮಾಡಿದ್ದಾರೆ ಅಂದರೆ ಅಲ್ಟ್ರಾ ಐಡೆನ್ಸಿಟಿನೂ ಮಾಡ್ಕೋತಿದ್ದಾರೆ. ಅಲ್ಲಿ ಅಲ್ಟ್ರಾ ಐಡೆನ್ಸಿಟಿ ಮಾಡಿಕೊಂಡು ಕಂಪ್ಲೀಟಾಗಿ ಮಲ್ಚಿಂಗ್ ಶೀಟು ಅಂದರೆ ಏನು ಕೆಳಗಡೆಗೆ ಪೂರ್ತಿ ಬೆಡ್ನ ಮಾಡಿ ಎತ್ತರವಾದಂಥ ಬೆಡ್ನ ಮಾಡಿ ಆ ಬೆಡ್ ಮೇಲೆ ನಾಟಿ ಮಾಡಿ ಆ ಬೆಡ್ಗೆ ವೀಡ್ ಮ್ಯಾಟ್ ಅಂತ ಹೇಳ್ತೀವಿ, ಕಂಪ್ಲೀಟ್ ಅದನ್ನು ವೀಡ್ ಮ್ಯಾಟ್ ಹಾಕಿ ಗಿಡಗಳನ್ನು ಬೆಳೆಸ್ತಾ ಇದ್ದಾರೆ. ಹೇಗೆ ಬೆಳೆಸ್ತಾರೆ ಅಂದರೆ ಒಂದು ಮಗುನ ನೋಡ್ಕೊಂಡಂಗೆ, ನಾವು ಮದುವೆ ಆಗೋವರೆಗೂ ಹೆಂಗೆ ನಾವು ನೋಡ್ಕೋತೀವಿ ಮಗುನ, ಆ ರೀತಿ ನೋಡ್ಕೊಂಡಂಗೆ ಬೆಳೀತಾರೆ. ಜೊತೆಗೆ ಹಲವಾರು ತಂತ್ರಜ್ಞಾನಗಳನ್ನು ಬಳಸ್ತಾರೆ, ಆಧುನಿಕ ತಂತ್ರಜ್ಞಾನಗಳನ್ನು ಬಳಸ್ತಾರೆ. ಚಾಟ್ನಿ ಮಾಡೋದ್ರಲ್ಲಿರ್ಬೋದು, ಸ್ಪ್ರೇಯಿಂಗ್ ಮಾಡೋದ್ರಲ್ಲಿರ್ಬೋದು, ಜೊತೆಗೆ ಕಟಿಂಗ್ ಮಾಡೋದ್ರಲ್ಲಿರ್ಬೋದು, ಈ ಅಣೆಕಲ್ಲು ಮಳೆಗಳಿಗೆ ಹಾಳಾಗದಂಗೆ ನೋಡ್ಕೊಳ್ಳುವಂಥ ಪದ್ಧತಿ ಆಗಿರ್ಬೋದು, ಹಣ್ಣುಗಳ ಕ್ವಾಲಿಟಿ ಕೀಪಿಂಗ್ ಮಾಡಿಕೊಳ್ಳಿಕ್ಕೆ ಫ್ರೂಟ್ ಕವರ್ನ ಹಾಕೋಬೋದು, ಅವನ್ನೆಲ್ಲ ಒಳಗಡೆಗೆ ಬೇಸಾಯ ಮಾಡತಕ್ಕಂಥದ್ದು, ಮೆಕನೈಜೇಷನ್ ಅಂತ ಏನು ಹೇಳಿದರು, ಯಂತ್ರೋಪಕರಣಗಳು ಬಳಸುವಂಥದ್ದು, ಇವೆಲ್ಲ ಹೈಟೆಕ್ ಕೃಷಿನ ಮಾಡ್ತಿದ್ದಾರೆ. ಹೀಗಾಗಿ ಅವರಿಗೆ ಕೈಗೆಟುಕುವಷ್ಟು ಲಾಭ ಬರ್ತಾ ಇದೆ, ಇಳುವರಿ ಬರ್ತಾ ಇದೆ. ಎಕ್ಸ್ಪೋರ್ಟ್ ಕ್ವಾಲಿಟಿ ಫ್ರೂಟ್ಸ್ ಬರ್ತಾ ಇದೆ. ಅವರ ಬೆಳೆದಂಥ ಇದರಲ್ಲಿ ಮೋರ್ ದೆನ್ 60% ಎಕ್ಸ್ಪೋರ್ಟ್ ಕ್ವಾಲಿಟಿ ಫ್ರೂಟ್ ಬರ್ತಾ ಇದೆ. ಸೊ ಹೀಗಾಗಿ ಉತ್ತಮವಾದಂಥ ಬೆಳೆ ಅಂತ ನಾನು ಹೇಳ್ತಿದ್ದೆ. ಗುಂಡಿ ಮಾಡಿಬಿಟ್ಟು ಗಿಡ ನಾಟಿ ಮಾಡಬೇಕಾ ಅಥವಾ ಸಾಲ್ ಹೊಡೆದ್ಬಿಟ್ಟು ನಾಟಿ ಮಾಡಿದ್ರೆ ಆಗುತ್ತಾ ಡಾಕ್ಟ್ರ? ಸರ್, ಸಾಲ್ ಹೊಡೆದು ನಾಟಿ ಮಾಡಿದ್ರೆ ಸರಿ ಹೋಗಲ್ಲ ಸರ್. ಗುಂಡಿ ಹೊಡೆದೇ ನಾಟಿ ಮಾಡಬೇಕು. ಎಷ್ಟು ಗುಂಡಿ ಹೊಡಿಬೇಕು ಅಂತೇಳಿದ್ರೆ ನಾವು 2x2x2 2 ಆಳ ಅಗಲ ಉದ್ದ ಮಾಡಬೇಕು. ಅದಕ್ಕೆ ಬೇಕಾಗಿರೋಂಥ ಸಾವಯವ ಅಂಶಗಳನ್ನ ನೆಲಮಟ್ಟಕ್ಕೆ ತುಂಬಿ ಮಣ್ಣು ಜೊತೆ ಮಿಕ್ಸ್ ಮಾಡಿ ನೆಲಮಟ್ಟಕ್ಕೆ ತುಂಬಿ ಕೈಯಿಂದ ಮಣ್ಣು ತೆಗೆದು ನಾಟಿ ಮಾಡಿದ್ರೆ ಅದು ಸೂಕ್ತ. ಕೈಯಿಂದ ಅಂದರೆ ಎಲ್ಲವನ್ನು ನೆಲಮಟ್ಟಕ್ಕೆ ಮುಟ್ಟಿ, ಅಂದರೆ ಟಿಶ್ಯೂ ಕಲ್ಚರ್ ಗಿಡಗಳು ಅಂದರೆ ನಮಗೆ ಒಂದು 4-5 inches ಅಥವಾ 1 feet ಇರೋಂಥದ್ದನ್ನು ಕಂಡರೆ ತುಂಬ ಆಳಕ್ಕೆ ನಾಟಿ ಮಾಡಬಾರ್ದು. ಯಾಕೆಂದರೆ ದಾಳಿಂಬೆ ಬೇರುಗಳೇನಾಗುತ್ತೆ ಅಂತ ಹೇಳಿದ್ರೆ ಬಿಸಿಲಿಗೆ ತುಂಬ ಇಷ್ಟಪಡ್ತವೆ, ಬಿಸಿಲಿಗೆ ಮೇಲೆ ಬರ್ತಾನೆ ಇರ್ತವೆ. ತುಂಬ ಡೀಪಾಗಿ ಹಾಕ್ಬಿಟ್ರೆ ಅದು ಬೇರುಗಳ ಬೆಳವಣಿಗೆ ಚೆನ್ನಾಗಿರಲ್ಲ. ಎಷ್ಟಿರಬೇಕು ಅಂತ ಹೇಳಿದ್ರೆ 6 inches ಭೂಮಿ ಮಟ್ಟದಿಂದ 6.5 inches ಅಡಿ ಮಾತ್ರ ಒಳಗಡೆ ಹೋಗಬೇಕು. ಅರ್ಧ ಅಡಿ ಒಳಗಡೆ ಹಾಕಿ ಅದನ್ನು ನಾಟಿ ಮಾಡಬೇಕು ಸರ್. ಮತ್ತು ಇವತ್ತು ಏರು ಮಡಿಗಳನ್ನು ಮಾಡಿ ನಾಟಿ ಮಾಡಬೇಕು. ಪ್ರಶ್ನೆ, ನಾಟಿ ಮಾಡಿ ಏರಿಸ್ಬೇಕಾ ಮೊದಲೇ ಏರಿಸಿ ನಾಟಿ ಮಾಡಬೇಕಾ ಅನ್ನೋ ಪ್ರಶ್ನೆ ಬಂದಾಗ ಅದಕ್ಕೂ ಕೂಡ ನಾವು ರೈತರಿಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಏರು ಮಡಿ ಮಾಡಿ 15 days ಬಿಟ್ಟು ಗುಂಡಿ ತೆಗೆದು ನಾಟಿ ಮಾಡಿ ಅಂತ ಹೇಳ್ತೀವಿ ಸರ್. ಯಾಕೆಂದರೆ ಸೊರಗು ರೋಗ ತುಂಬ ತೀವ್ರವಾಗಿ ರೈತರನ್ನ ಕಾಡುತ್ತೆ. ಸೊರಗು ರೋಗ ತುಂಬ ತೀವ್ರವಾಗಿ ಕಾಡುತ್ತೆ. ಆ ಸೊರಗು ರೋಗದ ನಿರ್ವಹಣೆಗೆ ಮಣ್ಣಿನ ಮತ್ತು ನೀರು ನಿರ್ವಹಣೆ ತುಂಬ ಮುಖ್ಯವಾದದ್ದು. ಯಾಕೆ ಅಂತ ಹೇಳಿದ್ರೆ, ಎಲ್ಲಿ ನೀರು ಸತತವಾಗಿ ನಿಂತ್ಕೊಳ್ತಾ ಹೋಗ್ತಾ ಇರುತ್ತೋ, ಸ್ಟಾಗ್ನೇಷನ್ ಆಗ್ತಾ ಇರುತ್ತೋ, ಅಂಥ ಕಡೆ ಸೊರಗು ರೋಗ ಜಾಸ್ತಿ ಆಗುತ್ತೆ ಮತ್ತು ನೀರು ಅಲ್ಲಿ ನಿಂತ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನಾವು ಮೊದಲೇ ರೈತರಿಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ನೀವು ಮಣ್ಣನ್ನು ಆಯ್ಕೆನ ಮಾಡಬೇಕು ಅಂತ ಹೇಳ್ತೀವಿ. ಎಂಥ ಮಣ್ಣನ್ನು ಆರಬೇಕು ಅಂದರೆ ಸ್ಯಾಂಡಿಲೋ, ಅಂದರೆ ಅದು ಮರಳುಯುಕ್ತ ಮಣ್ಣಿರಬೇಕು ಅಂತ ಕರಿತೀವಿ. ಮತ್ತು ನಾವು ಜೇಡಿಯುಕ್ತ ಮಣ್ಣಲ್ಲಿ ದಾಳಿಂಬೆ ಬೆಳಿಲೇಬೇಡಿ ಅಂತ ಹೇಳ್ತೀವಿ. ಯಾಕೆ ಬೆಳಿಬೇಡಿ ಅಂತಂದರೆ ನೀರು ನಿಂತ್ಕೊಳ್ಳುತ್ತೆ ಅಲ್ಲಿ. ಅಂಥ ನೀರಿನಲ್ಲಿ ಬೇರುಗಳು ಕೊಳೆಯೋಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ, ರೋಗದ ತೀವ್ರತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಏರು ಮಡಿಯನ್ನು ಮಾಡಿ ನಾವು ನಾಟಿ ಮಾಡಬೇಕು. ಸ್ಯಾಂಡಿಲೋ ಮರಳುಯುಕ್ತ ಮಣ್ಣಲ್ಲಿ ನೀವು ದಾಳಿಂಬೆ ಬೆಳಿಬೇಕು. ಹಾಗಾಗಿ ಮಣ್ಣಿನ ಆಯ್ಕೆ ತುಂಬ ಮುಖ್ಯವಾದದ್ದು. ಹಾಗಾಗಿ ಏರು ಮಡಿಯನ್ನು ಮಾಡಿದ್ರೆ ಏನಾದರೂ ಮಣ್ಣಿನಲ್ಲಿ ಸಮಸ್ಯೆಗಳಿದ್ರೆ ಅದನ್ನು ದಾಳಿಂಬೆ ತೊಡ್ಕೊಳ್ಳುತ್ತೆ ಅನ್ನೋದಕ್ಕೆ ನಾವು ಏರು ಮಡಿ ಮಾಡಿಲ್ಲ. ಈಗೆಲ್ಲ ಹನಿ ನೀರಾವರಿನಲ್ಲೇ ಅಲ್ವೇ ಬೆಳೆಯೋದು? ಹನಿ ನೀರಾವರಿ ಆದ್ರೂ ಕೂಡ ಸರ್, ನೀರನ್ನು ನಿಂತ್ಕೊಳ್ಳೋ ಸಾಧ್ಯತೆ ಇರುತ್ತೆ ಸರ್. ಅಂದರೆ ರೈಜೋಸ್ಪಿರಲ್ಲಿ ಬೇರುಗಳಲ್ಲಿ ನೀರು ನಿಂತ್ಕೊಳ್ಳೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಕಡ್ಡಾಯವಾಗಿದ್ದು ಕಡ್ಡಾಯ ಸರ್. ಸೊರಗು ರೋಗ ಬರೋದ್ರಿಂದ ನಾವು 1 feet ಎತ್ತರ 6 feet ಅಗಲ ನಾವು ಆ ಬೆಡ್ಡನ್ನು ಮಾಡಿ ಮಡಿಯನ್ನು ಮಾಡಿ ನಾಟಿ ಮಾಡಬೇಕು. ಯಾವುದೇ ಅಂತರದಲ್ಲಿ ದಾಳಿಂಬೆ ಬೆಳೆದ್ರೂ ಹನಿ ನೀರಾವರಿ ಸಹಾಯಧನ ಕೊಡ್ತೀರಾ ಮಂಜುನಾಥ್ ಅಂಗಡಿಯವರೇ? ಈಗ ಇದರಲ್ಲಿ ಸರ್, ನಮ್ಮಲ್ಲಿ ಹನಿ ನೀರಾವರಿ ಪದ್ಧತಿಯಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಸ್ಪೇಸಿಂಗು ನಮ್ಮ ಮಂಜುನಾಥ್ ಅವರು ಹೇಳಿದಾಗೆ 12 feet, 12x10, 12x8 ಈ ಅಡಿ ಸ್ಪೇಸಿಂಗಲ್ಲಿ ನಾವು ಸಹಾಯಧನ ಈಗಾಗಲೇ ನೀಡ್ತಾ ಇದ್ದೀವಿ. ಅಲ್ಟ್ರಾ ಹೈ ಡೆನ್ಸಿಟಿ ಬಂದಾಗ ಕಡಿಮೆ ಸ್ಪೇಸಿಂಗ್ ಆಗುತ್ತೆ. ಅವಾಗ ಕಡಿಮೆ ಸ್ಪೇಸಿಂಗಿಗೆ ನಮ್ಮಲ್ಲಿ ಏನು ಮಾರ್ಗಸೂಚಿ ಪ್ರಕಾರ ಇದೆ ಅದರ ಪ್ರಕಾರ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿದೆ ಅಷ್ಟಕ್ಕೆ ನಾವು ಸಹಾಯಧನನ 90% ಅಂತ ನೀಡ್ತಾ ಇದ್ದೀವಿ. ನಾಟಿ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಬರೋ ಕಾಯಿಲೆನ ಹತೋಟಿ ಮಾಡೋದಕ್ಕೆ ಏನಾದರೂ ಜೈವಿಕ? ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಸರ್. ಆ್ಯಕ್ಚುಲಿ ನಮಗೆ ಇವತ್ತು ನಾವು ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳನ್ನು ರೋಗಮುಕ್ತವಾಗಿರುತ್ತೆ ನೀವು ನಾಟಿ ಮಾಡಬೇಕು ಅಂತ ಹೇಳ್ತೀವಿ. ಇತ್ತೀಚೆಗೆ ಬಯೋ ಹಾರ್ಡನ್ಡ್ ಪ್ಲಾಂಟ್ ಅಂತ ಕರಿತೀವಿ ಸರ್ ನಾವು. ಅಂದರೆ ಈ ಜೈವಿಕ ಏನು ಜೀವಾಣುಗಳಿರುತ್ತೆ ಅದನ್ನು ಸೆಕೆಂಡ್ ಹಾರ್ಡನಿಂಗ್ ಸ್ಟೇಜಲ್ಲಿ ಬೇರುಗಳಿಗೆ ಕೊಡ್ತಾ ಬಂದರೆ ಆ ಜೈವಿಕ ಜೀವಾಣುಗಳು ಬೇರಿನಲ್ಲಿ ಬೆಳೆಯೋಕೆ ಶುರು ಆಗುತ್ತೆ. ಉದಾಹರಣೆಗೆ ಮೈಕೋರೈಸ, ಉದಾಹರಣೆಗೆ ಟ್ರೈಕೋಡರ್ಮ, ಉದಾಹರಣೆಗೆ ಬ್ಯಾಸಿಲಸ್. ಈ ಥರದ ಜೀವಾಣುಗಳು ಎಂಥ ಜೀವಾಣುಗಳು ಅಂದರೆ ಬೇರಿನಲ್ಲಿ ಬೆಳೆಯುವಂಥ ಜೀವಾಣುಗಳನ್ನು ನಮ್ಮ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದೆ, NRCP ಕೂಡ ಅಭಿವೃದ್ಧಿಪಡಿಸಿದೆ. ಅವರು ಟಿಶ್ಯೂ ಕಲ್ಚರ್ ಟೆಕ್ನಾಲಜಿನ ಕೂಡ ಅಭಿವೃದ್ಧಿಪಡಿಸಿ ಅದೇ ಟೆಕ್ನಾಲಜಿಲಿ ಅದು ಜೈನ್ ಇರಿಗೇಷನ್ ಮತ್ತು ಗೂಗ್ಲೆ ಬಯೋಟೆಕ್ ತಮ್ಮ ಇವರು ABCD ಇವರೆಲ್ಲ ಅದನ್ನೇ ಟೆಕ್ನಾಲಜಿ ಮಾಡ್ತಾ ಇರೋದು. ಆ ಬಯೋ ಹಾರ್ಡನ್ ಪ್ಲಾಂಟ್ಸ್ ತುಂಬ ಇಂಪಾರ್ಟೆಂಟ್. ಅಂದರೆ ಜೈವಿಕವಾಗಿ ಸದೃಢಗೊಳಿಸಿದ ಅಂಗಾಂಶ ಕೃಷಿ ದಾಳಿಂಬೆ ಗಿಡಗಳನ್ನು ನಾಟಿ ಮಾಡಬೇಕು. ಅದು ತುಂಬ ಮುಖ್ಯವಾದದ್ದು. ಇನ್ನು ಒಂದಷ್ಟು ಜನ ರೈತರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಪ್ರೈವೇಟ್ ನರ್ಸರಿಗಳಿಂದ ತಂದಾಗ್ತಾರೆ. ಅವರು ಈ ಪದ್ಧತಿಗಳಿಂದ ಬಳಸ್ತಾ ಇರಲ್ಲ, ಅವರು ಕಟಿಂಗ್ಗಳಿಂದ ಮಾಡಿ ಬೆಳೀತಾ ಇರ್ತಾರೆ. ಅವ್ರಿಗೂ ಕೂಡ ಯಾಕೆಂದರೆ ಅವ್ರಿಗೆ 15 rupees ಸಿಗ್ತಾ ಇರುತ್ತೆ. ಎಷ್ಟೋ ಜನ ರೈತರು ದಾರಿ ತಪ್ತಾರೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ಅವ್ರಿಗೆ ನಾವು ಎಲ್ಲ ಸಲನೂ ಹೇಳ್ತಾ ಇರ್ತೀವಿ ಅಂತ ಹೇಳಿದ್ರೆ, ಅವರು ಅವರ ಬಳಸಿರೋ ಮಣ್ಣಲ್ಲಿ ಜಂತುಹುಳು ಇರುತ್ತೆ, ಅವರ ಬಳಸಿರೋ ಮಣ್ಣುಗಳಲ್ಲಿ ಎಷ್ಟೋ ಸಲ ರೋಗಕಾರಕ ಜೀವಾಣುಗಳಿರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನೀವು ಗಿಡ ತೊಗೊಂಡು ಹೋಗಬೇಕಾದ್ರೆ ಅಂದರೆ ರೋಗ ಮುಕ್ತವಾಗಿ ನಿಮ್ಮ ತೋಟಕ್ಕೆ ತೊಗೊಂಡೋಗಿ ಅಂತ ಹೇಳ್ತೀವಿ. ಅದಕ್ಕೆ ನಾವು ಎರಡು ಒಂದು ಏನು ರೋಗ ಸಂರಕ್ಷಣಾ ವಿಧಾನಗಳನ್ನ ಹೇಳ್ತೀವಿ ಅಂತ ಹೇಳಿದ್ರೆ, ಒಂದು ಸೊರಗು ರೋಗಕ್ಕೆ ಮತ್ತು ಬ್ಯಾಕ್ಟೀರಿಯಲ್ ಬ್ಲೈಟ್ ಜೀವಾಣುಗಳು ಇರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ಬಯೋ ಹಾರ್ಡನ್ ಪ್ಲಾಂಟ್ ಅಲ್ಲ ಅಂತ ಹೇಳಿದ್ರೆ, ಒಂದು ಬ್ಯಾವಿಸ್ಟಿನ್ ಅಥವಾ ಕೋಸೈಡನ್ನು ನೀವು ಮಣ್ಣಿಗೆ ಸೇರಿಸಿ ಅದನ್ನು ತೋಯಿಸಿ, ಒಂದು 50 ml ಆ ದ್ರಾವಣವನ್ನು ತೋಯಿಸಿ ಒಂದು ದಿನ ಇಟ್ಟು ನೀವು ತೆಗೆದಾಕಬೇಕು. ನೀವು ನಾಟಿ ಮಾಡಬೇಕು ಅಂದರೆ ನಾಟಿ ಮಾಡುವ ಮುನ್ನ ನಾವು ಮುನ್ನೆಚ್ಚರಿಕೆ ತಗೊಂಡ್ರೆ ಸಾಮಾನ್ಯವಾಗಿ ಸೊರಗು ರೋಗಕ್ಕೆ ನಾವು ಅದನ್ನು ಸಂರಕ್ಷಿಸ್ಬೋದು. ಹಾಗಾಗಿ ಒಂದು ಬಯೋಹಾರ್ಡನ್ ಪ್ಲಾಂಟ್, ನಿಮ್ಗೆ ಟಿಶ್ಯೂ ಕಲ್ಚರ್ ಇಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಒಂದು ಟ್ರೀಟ್ ಮಾಡಿ ಅದನ್ನು ನಾವು ನಾಟಿ ಮಾಡಬೇಕು. ಮತ್ತು ನಾವು ಅದಾದಮೇಲೂ ಕೂಡ ನಾಟಿ ಮಾಡಬೇಕಾದ್ರೆ ನಾವು ನಮ್ಮ ರೆಕಮೆಂಡೇಷನ್ಸ್ ಪ್ರಕಾರ ಯಾವುದೇ ಫರ್ಟಿಲೈಸರ್ಸ್ ಅವಶ್ಯಕತೆ ಇಲ್ಲ ದಾಳಿಂಬೆಗೆ. ಅದಕ್ಕೋಸ್ಕರ ಈ ಜೀವಾಣುಗಳನ್ನು ಬೇವಿನ ಹಿಂಡಿ ಜೊತೆ ಸೇರಿಸಿ ನಾವು ಮಾಡಬೇಕು. ಎಷ್ಟು ಹಾಕಬೇಕು ಅಂತ ಹೇಳಿದ್ರೆ ಎಲ್ಲ ಸಮಯದ ಎಲ್ಲ ಜೀವಾಣುಗಳನ್ನು ಸೇರಿಸಿ 50-75 grams ಟ್ರೈಕೋಡರ್ಮಾ ಸುಡಮಾನಸ್ ಅಥವಾ ಬ್ಯಾಸಿಲಸ್ ಅಥವಾ AMC ಪ್ಯಾಸಿಲೊಮೈಸಿಸ್, ಜಂತುಹುಳದ ಬಾಧೆ ತುಂಬ ಜಾಸ್ತಿ ಇದೆ ದಾಳಿಂಬೆಗೆ ಇವತ್ತು, ಪ್ಯಾಸಿಲೊಮೈಸಿಸ್ ಅಥವಾ ವರ್ಟಿಸಿಲಿಯಂ ಕ್ಲೈಮಡೋಸ್ಪೋರಮ್. ಇತ್ತೀಚೆಗೆ ತುಂಬ ಬಯೋಸ್ಟಿಮ್ಯುಲೆಂಟ್ಗಳನ್ನು ರೈತರು ಯೂಸ್ ಮಾಡ್ತಾ ಇದ್ದಾರೆ, ಅದರ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಇವೆಲ್ಲವನ್ನು ಕೂಡ 50-100 grams ಮೀರದಂತೆ ಬೇವಿನ ಹಿಂಡಿ 250 grams ಬೇವಿನ ಹಿಂಡಿಲಿ 10 kg ಕೊಟ್ಟಿಗೆ ಗೊಬ್ಬರ ಜೊತೆ ಬೆರೆಸಿ ಅದನ್ನು ಬೆರೆಸಿ ನಾಟಿ ಮಾಡಿದ್ರೆ 3 ತಿಂಗಳು ಏನೂ ಹಾಕೋ ಅವಶ್ಯಕತೆ ಇಲ್ಲ ಸರ್, ಯಾವ ಬಾಧೆಯೂ ಕೂಡ ಇಲ್ಲದಂಗೆ ದಾಳಿಂಬೆ ಅಭಿವೃದ್ಧಿ ಹೊಂದುತ್ತೆ. ಮೊದಲ 3-4 ತಿಂಗಳ ಕಾಲ ಯಾವುದೇ ಔಷಧಿಗಳಿಲ್ಲದೆ, ಇವನ್ ವ್ಯಾಮ್ ಕೂಡ ಸೇರಿಸ್ಬೋದು ಅದಕ್ಕೆ ನಾವು. ಏಕ ಬೆಳೆಯಾಗಿ ಸೂಕ್ತವೋ ಅಥವಾ ದಾಳಿಂಬೆ ಜೊತೆಗೆ ಬೇರೆ ಬೆಳೆ? ತುಂಬ ಒಳ್ಳೆ ಇದು ನಿಮ್ಮ ಪ್ರಶ್ನೆ ಸರ್. ಆ್ಯಕ್ಚುಲಿ ನಾವು 2 crops ಕಮರ್ಷಿಯಲಾಗಿ ಹೇಳ್ತೀವಿ, ಒಂದು ಪಪ್ಪಾಯ ಜೊತೆಗೆ ದಾಳಿಂಬೆ. 10 feet ಸಾಲಿಂದ ಸಾಲಿಗೆ ಅಂದರೆ ಗಿಡದಿಂದ ಗಿಡಕ್ಕೆ ಇರುತ್ತೆ, ಮಧ್ಯದಲ್ಲಿ ಒಂದು ಪಪ್ಪಾಯ. ಒಂದು 10 acres ತೋಟ ಇದ್ದರೆ ಅರೌಂಡ್ 4,500 ಪಪ್ಪಾಯ ಬರುತ್ತೆ, ಒಂದು 4,000 ಗಿಡಗಳು ದಾಳಿಂಬೆ ಬರುತ್ತೆ. ದಾಳಿಂಬೆ 2 years ಕ್ರಾಪ್ ಶುರು ಆಗುತ್ತೆ, ಪಪ್ಪಾಯ ಅದು 2 years ಮುಗಿದೋಗುತ್ತೆ. ಹಾಗಾಗಿ ಎರಡನ್ನೂ ಕೂಡ ಮಾಡಿ ನಾವು ಬೆಳಿಬೋದು. ಆದರೆ ಮತ್ತೆ ಪಪ್ಪಾಯ ಹಾಕ್ತಿರ್ಬೋದು? ಇಲ್ಲ. ಯಾಕೆಂದರೆ ಅದು ಕ್ಯಾನಪಿನ, ಅದು ಜಾಸ್ತಿ ಮಾಡ್ಕೊಳ್ತಾ ಹೋಗುತ್ತೆ, ಆಗ ಹಾಕೋಕ್ಕಾಗಲ್ಲ ಸರ್. ಆದರೆ 2 years ಅದನ್ನು ಕ್ರಾಪ್ ಮುಗಿಸ್ಬೇಕು. ಇನ್ನೊಂದು ಏನು ಅಂತ ಹೇಳಿದ್ರೆ, ಪಪ್ಪಾಯ ಜೊತೆ ದಾಳಿಂಬೆ ಬೆಳೆದ್ರೆ ಪಪ್ಪಾಯವನ್ನು ಕ್ರಾಪ್ ಶುರು ಮಾಡೋಕ್ಕೆ ಕನಿಷ್ಠ 2 years ಬೇಕು. ಇನ್ ಕೇಸ್ ಅದನ್ನೇ ಬೆಳೆದ್ರೆ ಎಷ್ಟೋ ಸಲ 1 year ಅಂದರೆ 20 months ಕ್ರಾಪ್ ಶುರು ಮಾಡಿಬಿಡ್ತಾರೆ. ಪಪ್ಪಾಯ ಜೊತೆ ಮಾಡಿದ್ರೆ ಒಂದು 5-6 months ಜಾಸ್ತಿ ಆಗುತ್ತೆ. ಒಂದು ಪಪ್ಪಾಯ ಬೇರುಗಳು ಎಷ್ಟು ಅಭಿವೃದ್ಧಿ ಫಾಸ್ಟಾಗಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ರಲ್ಲಿ ದಾಳಿಂಬೆ ಆ ಬೇರುಗಳನ್ನು ಒಂದಷ್ಟು ಸಪ್ರೆಸ್ ಮಾಡುತ್ತೆ. ಅದು ಆ ಸಪ್ರೆಸ್ ಮಾಡೋ ದೃಷ್ಟಿಯಿಂದ ನೀವು ಮೊದಲ 4-5 months ಪಪ್ಪಾಯಿಗೆ ನ್ಯೂಟ್ರಿಷನ್ ಕೊಟ್ಟು ಅದನ್ನು ಕಡಿಮೆ ಮಾಡ್ತಾ ಹೋಗಬೇಕು, ದಾಳಿಂಬೆಗೆ ನ್ಯೂಟ್ರಿಷನ್ ಜಾಸ್ತಿ ಮಾಡ್ತಾ ಹೋಗಬೇಕು. ನಮ್ಮ ವೈಜ್ಞಾನಿಕವಾಗಿ ನಾವು ಮೊದಲ 2 years ತುಂಬ ಮಿನಿಮಮ್ ನಾವು ಈ ರಸಗೊಬ್ಬರಗಳನ್ನು ಬಳಕೆ ಬಗ್ಗೆ ಹೇಳ್ತೀವಿ ನಾವು. ಆದರೆ ನೀವು ಪಪ್ಪಾಯಿ ಜೊತೆ ಹಾಕಿದಾಗ ರಸಗೊಬ್ಬರಗಳ ಬಳಕೆ ದಾಳಿಂಬೆಗೆ ಜಾಸ್ತಿ ಆಗಬೇಕು. ಆ ರಸಗೊಬ್ಬರಗಳ ಬಳಕೆ ವೈಜ್ಞಾನಿಕವಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಸಲ ಅಸಿಡಿಕ್ pH ಇರುತ್ತೆ, ಯೂರಿಯಾ ತುಂಬ ಜಾಸ್ತಿ ಯೂಸ್ ಮಾಡ್ತಿರ್ತಾರೆ. ಅದಕ್ಕಾಗಿ ಮಣ್ಣಿನ ಆರೋಗ್ಯಕ್ಕೆ ಅನುಗುಣವಾಗಿ ಈ ಅಂದರೆ ಎರಡೂ ಕೂಡ ಎಕ್ಸಾಸ್ಟಿವ್ ಕ್ರಾಪ್ ಇರೋದ್ರಿಂದ ಅದಕ್ಕೆ ಪೂರೈಕೆ ಮಾಡುವ ಜವಾಬ್ದಾರಿ ರೈತರಿಗಿರಬೇಕು. ಖಂಡಿತವಾಗಿಯೂ ಕಮರ್ಷಿಯಲಾಗಿ ಅವರು 2 crops ತಗೋಬೋದು. ಮತ್ತು ಇನ್ನೊಂದು ಪ್ರಶ್ನೆ ಏನು ಅಂದರೆ, ಉತ್ತರ ಏನಂದರೆ ನನ್ನ ಮಾತು ಏನು ಅಂತ ಹೇಳಿದ್ರೆ, ಎಷ್ಟೋ ಸಲ ವಾಟರ್ ಮೆಲನ್ ಬೆಳೆದು ಬಿಡ್ತಾರೆ. ಈ ಕುಕ್ಕುರ್ಬಿಟ್ಸ್ ಜಾತಿಗೆ ಅಂದರೆ ಕುಂಬಳಕಾಯಿಗೆ ಜಾತಿಗೆ ಸೇರಿದ ಅಥವಾ ಈ ಸೌತೆಕಾಯಿಗೆ ಜಾತಿದ ಸಸ್ಯಗಳನ್ನು ಹಾಕ್ತಾ ಹೋಗ್ತಾರೆ. ನೀವು ಕುಂಬಳಕಾಯಿಗೆ ಜಾತಿಗೆ ಸೇರಿದ ಸಸ್ಯಗಳಲ್ಲಿ ನೀವು ಆ ಜಂತುಹುಳುಗಳ ಬಾಧೆ ತುಂಬ ಜಾಸ್ತಿ ಆಗುತ್ತೆ. ಯಾಕೆಂದರೆ ವಿ ಕಾಲ್ ಇಟ್ ಆಸ್ ದಿ ವೋಮೆನ್ ಲೈಕ್ ದ ಟೆಸ್ಟೆಡ್ ಪ್ಲಾಂಟ್ ಅಂದರೆ ಜಂತುಹುಳುಗಳನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಅದರಲ್ಲಿ ದಾಳಿಂಬೆಗೆ ಸೊರಗು ರೋಗ ಪರ್ಸೆಂಟೇಜ್ ಎಷ್ಟು ಅಂತ ಹೇಳಿದ್ರೆ ಜಂತುಹುಳದಿಂದ ಆಲ್ಮೋಸ್ಟ್ 50-60% ಜಾಸ್ತಿ ಆಗುತ್ತೆ. ಕಡ್ಡಾಯವಾಗಿ ಈ ಥರದ ಬೆಳೆಗಳನ್ನು ಬೆಳಿಬಾರದು ಅವರು. ಒಂದು ಸೀರಿಯಲ್ ಕ್ರಾಪ್ ಬೇಸ್ಡ್ ಬೆಳಿಲೇಬೇಕು. ನನ್ನ ಹತ್ರ 2 acres ಜಮೀನಿದೆ ಅಂತ ಹೇಳಿದ್ರೆ ಈಗ ರಾಗಿ ಇರ್ಬೋದು, ಜೋಳ ಇರ್ಬೋದು, ಮೊದಲ 6 months ತೊಗೋಬೋದು. ಇಲ್ಲಾಂದರೆ ದ್ವಿದಳ ಧಾನ್ಯಗಳಿಗೆ ಸಂಬಂಧಪಟ್ಟಂಗೆ ಹುರುಳಿಕಾಳು ತೊಗೋಬೋದು, ಅದಾದಮೇಲೆ ತೊಗೊಳೋಕ್ಕಾಗಲ್ಲ. ಆದರೆ ಚೆಂಡು ಹೂವು ತುಂಬ ಸೂಕ್ತವಾದ ಬೆಳೆ. ಹಾಗಾಗಿ ಚೆಂಡು ಹೂವನ್ನು ಬೆಳೆದ್ರೆ ಅವರು ಆದಾಯ ಮಾಡ್ಕೋಬೋದು, ಮತ್ತು ದಾಳಿಂಬೆಗೂ ಕೂಡ ಒಳ್ಳೆಯದು. ಸೊ ಈ ಥರದ ಏನು ನಾವು ಅಂತರ ಬೆಳೆ ಬೆಳಿಬೇಕಾದ್ರೆ ಪಪ್ಪಾಯ ಇಸ್ ಮೋಸ್ಟ್ ಅಕ್ಸೆಪ್ಟಬಲ್. ದಾಳಿಂಬೆ ಬೆಳೆಯೋದು ಕಷ್ಟ ಅನ್ನೋದು ಎಲ್ಲರ ಮನಸ್ಸಲ್ಲೂ ಇರೋದು. ಮಂಜುನಾಥ್ ಅಂಗಡಿಯವರೇ, ತಾವೇ ಆರಂಭದಲ್ಲಿ ಹೇಳಿದ್ರಿ ಚಾಟ್ನಿ ಮಾಡಬೇಕು, ಗಿಡಕ್ಕೆ ಆಕಾರ ಕೊಡಬೇಕು, ಮತ್ತಿಲ್ಲ ಅಂದರೆ ಹಣ್ಣೆ ಬಿಡೋದಿಲ್ಲ ಅಂತ ಹೇಳಿ. ಖಂಡಿತವಾಗ್ಲೂ ಬಗ್ಗೆ ಒಂದು ಅದೇ ತಾಂತ್ರಿಕವಾದ ವಿಚಾರ, ಮತ್ತು ಅಗತ್ಯ ಇತ್ತು ಅಂದರೆ ಅಂಥವ್ರಿಗೆ ನಿಮ್ಮ ಇಲಾಖೆ ವತಿಯಿಂದ ತರಬೇತಿಯನ್ನು ಕೊಡೋದು. ಮತ್ತು ಈಗ ಸಾಕಷ್ಟು ಜೀವಾಣುಗಳು ಹೇಳಿದ್ರು, ನಿಮ್ಮ ರಂಗ ಸಮುದ್ರದಲ್ಲೂ ಒಂದು ಫಾರಂ ಇದೆ, ಅಲ್ಲಿ ಆ ಜೀವಾಣುಗಳನ್ನು ಅಭಿವೃದ್ಧಿಪಡಿಸೋದು, ಈ ಬಗ್ಗೆ ಇಲಾಖೆ ಏನಾದರೂ ಚಿಂತನೆ ಮಾಡಿ? ಖಂಡಿತವಾಗ್ಲೂ ತಮ್ಮದು ಒಳ್ಳೆ ಪ್ರಶ್ನೆ. ದಾಳಿಂಬೆ ಬೆಳೆಯೋದೇನು ಕಷ್ಟ ಅಲ್ಲ. ಡಾಕ್ಟರ್ ಮಂಜುನಾಥ್ ಅವ್ರು ಹೇಳಿದಾಗೆ ಇವೆಲ್ಲ ಮುಂಜಾಗ್ರತೆಗಳನ್ನು ಕೈಗೊಂಡು, ಬೆಳೆ ಆಯ್ಕೆ ಆಗಿರ್ಬೋದು, ಮಣ್ಣು ಆಯ್ಕೆ ಆಗಿರ್ಬೋದು, ತಳಿ ಆಯ್ಕೆ ಆಗಿರ್ಬೋದು, ನಾಟಿ ವಿಧಾನ ಆಗಿರ್ಬೋದು, ಇವನ್ನೆಲ್ಲ ಅನುಸರಿಸ್ಕೊಂಡು ಬೆಳೆದಲ್ಲಿ ಯಾವುದೇ ಕಷ್ಟ ಇಲ್ಲ. ಮುಖ್ಯವಾಗಿ ಹೇಳೋದಾದರೆ ಅದು ಒಂದು ಹಂತದಕ್ಕೆ ಬಂದ ಮೇಲೆ, ಅಂದರೆ ಏನು ಪ್ರೌಢಾವಸ್ಥೆ, ಗಿಡದ ಪ್ರೌಢಾವಸ್ಥೆ ಮುಗಿದ ಮೇಲೆ ಚಾಟ್ನಿ ಮಾಡುವಂಥ ಪದ್ಧತಿ ಭಾಳ ಮುಖ್ಯವಾದಂಥದ್ದು. ನಾವು ಹೆಂಗೆ ಚಾಟ್ನಿ ಮಾಡ್ತೀವಿ ಆ ರೀತಿನ ನಾವು ಕಾಯಿನ ತಗೋಬೋದು. ಒಂದು ಕೋಮೆಯಲ್ಲಿ ಒಂದೇ ಕಾಯಿ ಬೇಕಾ, ಒಂದು ಇದರಲ್ಲಿ 10 ಬೇಕಾ, ಅದನ್ನು ಆಯ್ಕೆ ಮಾಡುವಂಥ ಚಾಟ್ನಿ ಪದ್ಧತಿ ಇದರಲ್ಲಿ ಅನುಸರಿಸ್ತಾರೆ. ಸೊ ಚಾಟ್ನಿ ಮಾಡುವಾಗ ಮುಖ್ಯವಾಗಿ ಅವರು ಹೇಳಿದಾಗೆ ಕ್ಯಾನೋಪಿ ಅಂತೇಳಿದರು, ಅಂದರೆ ಅದರ ಆಕಾರ, ಆಕಾರನ ನಾವು ಗಿಡದ ಒಂದು ಮೇಲಿರ್ತಕ್ಕಂಥ ಆಕಾರನ ಆಕಾರಗೊಳಿಸ್ಬೇಕು. ಆಕಾರಗೊಳಿಸ್ಬೇಕಾದ್ರೆ ಚಾಟ್ನಿ ಮಾಡಬೇಕು. ಸಾಮಾನ್ಯವಾಗಿ ಹೇಳಬೇಕಾದ್ರೆ, ನಾವು ವೈಜ್ಞಾನಿಕವಾಗಿ ಹೇಳಬೇಕಾದ್ರೆ, ಈ ಎಲ್ಲ ಗಿಡಗಳಲ್ಲಿ ನೋಡಿರ್ಬೋದು ತಾವು, ಬಿಸಿಲು ಬೀಳ್ತಕ್ಕಂಥ ಪ್ರದೇಶದಲ್ಲಿ ಹೂಗಳು ಹಣ್ಣುಗಳು ಕಾಯಿ ಕಚ್ಚೋದು ಜಾಸ್ತಿ. ಯಾವ ಟೊಂಗೆಗಳಲ್ಲಿ ಯಾವ ಒಂದು ಇದರಲ್ಲಿ ಬಿಸಿಲು ಬೀಳಲ್ವೋ ಅಥವಾ ಗಾಳಿ ಆಡಲ್ವೋ ಅಂಥ ಒಂದು ಇದರಲ್ಲಿ ಹಣ್ಣು ಕಾಯಿಗಳು ಬಿಡೋದು ಕಡಿಮೆ. ಸೊ ಇದರಲ್ಲೂ ಕೂಡ ನಾವು ಮಧ್ಯಭಾಗದಲ್ಲಿ, ಈಗ ನಾಟಿ ಮಾಡಿದಂಥ ಗಿಡದ ಮಧ್ಯಭಾಗದಲ್ಲಿ ಅಥವಾ ಸುತ್ತಮುತ್ತಲು ಇರತಕ್ಕಂಥ ಆಕಾರ ಏನಿದೆ ಬಹಳ ಮುಖ್ಯವಾದದ್ದು. ಮಧ್ಯಭಾಗದಲ್ಲಿ ಬರ್ತಿರ್ತವೆ ಒಂದೊಂದು ಟೊಂಗೆಗಳು ಬರ್ತಿರ್ತವೆ, ಅವನ್ನೆಲ್ಲ ಕತ್ತರಿಸ್ಬೇಕಾಗತ್ತೆ. ಸುತ್ತ ಮಧ್ಯ ಸೆಂಟರ್ನಲ್ಲಿ ಬೆಳಕು ಬೀಳುವಂಗೆ ಮಾಡಬೇಕಾಗಿರುತ್ತೆ. ಸೊ ಈಕ್ವಲ್ ಆಗಿ ಎಲ್ಲ ಕಡೆಗೂ ಗಾಳಿ ಬೆಳಕು ಹೋಗೋಗಿ ಮಾಡಬೇಕಾಗಿರುತ್ತೆ. ಇದು ಬಹಳ ಮುಖ್ಯವಾದಂಥ ಒಂದು ಪದ್ಧತಿ, ಯಾಕಂದರೆ ಈ ಬೆಳೆಗೆ ಆದಷ್ಟು ನಮಗೆ ಬಿಸಿಲು ಬೇಕು. ನೆರಳು ಪ್ರದೇಶದಲ್ಲಿ ಬೆಳೆಯೋಕ್ಕಾಗಲ್ಲ, ಅಥವಾ ತೆಂಗಿನ ತೋಟದಲ್ಲಾಗಿರ್ಬೋದು, ನೀವು ಅಡಿಕೆ ತೋಟದಲ್ಲಾಗಿರ್ಬೋದು, ಅಂತಲ್ಲೆಲ್ಲ ಹಾಕ್ಕೊಳ್ಳೋಕ್ಕಾಗಲ್ಲ. ಇದನ್ನು ಮಾವಿನ ತೋಟದಲ್ಲಾಗಿರ್ಬೋದು, ಅಲ್ಲೆಲ್ಲ ಹಾಕೋಕ್ಕಾಗಲ್ಲ. ಇದಕ್ಕೆ ಮುಖ್ಯವಾಗಿ ಬೆಳಕು ಬೇಕು. ಬೆಳಕು ಹೆಂಗೆ ಬೀಳುತ್ತೆ ಹಂಗೆ ಕಾಯಿ ಕೊಡುತ್ತೆ, ಹಂಗೆ ಗಿಡ ಬೆಳೆಯುತ್ತೆ, ಅದೇ ರೀತಿ ನಮ್ಗೆ ಇಳುವರಿ ಬರುತ್ತೆ. ಆದ್ದರಿಂದ ಚಾಟ್ನಿ ಬಹಳ ಮುಖ್ಯ. ಆ ಹಂತದ ಚಾಟ್ನಿ ಪದ್ಧತಿ ಆಗಿರಬಹುದು, ಗಿಡಗಳಿಗೆ ಪೋಷಣೆ ಆಗಿರ್ಬೋದು, ಇಂಥಕ್ಕಂಥ ತರಬೇತಿಗಳನ್ನು ನಾವು ಇಲಾಖೆ ಮತ್ತು ಕಾಲೇಜ್ ಮೂಲಕ ಖಂಡಿತವಾಗಲೂ ಕೊಡ್ತೀವಿ. ಜೊತೆಗೆ ನಮ್ಮ ಬಯೋ ಸೆಂಟರ್ ಅಂತ ಏನಿದೆ ರಂಗ ಸಮುದ್ರದಲ್ಲಿ, ಅಲ್ಲಿ ಅವರು ಹೇಳಿದಾಗೆ ಜೈವಿಕ ಪರಿಕರಗಳು, ಅರ್ಕ ಮೈಕ್ರೋಬಿಲ್ ಕಾನ್ಸೋರ್ಷಿಯಂ ಆಗಿರ್ಬೋದು, ಜೊತೆಗೆ ನೋಟು ವಿಲ್ಟ್ ಅಂತ ಈ ಒಂದು ಬಾಳೆಯಲ್ಲಿ ನೋಟು ವಿಲ್ಟ್ ಅಂತ ಒಂದು ಅಣುಜೀವಿ ಗೊಬ್ಬರ ಆಗಿರ್ಬೋದು, ಅದ್ರ ಪ್ರೊಡಕ್ಷನ್ನು, ಜೊತೆಗೆ ಇದಲ್ಲದೆ ಸ್ಪೆಷಲ್ಸ್ ಅಂತ ಹೇಳ್ತೀವಿ ಲಘು ಪೋಷಕಾಂಶಗಳು, ಅವುಗಳನ್ನು ಕೂಡ ನಮ್ಮ ಕೇಂದ್ರಗಳಲ್ಲಿ ಉತ್ಪಾದನೆ ಮಾಡ್ತಾ ಇದೀವಿ, ಅದನ್ನೆಲ್ಲ ಬಳಸ್ಕೋಬೋದು ರೈತರು. ನೀವೊಂದಷ್ಟು ಏನಾದರೂ ಆ್ಯಡ್ ಮಾಡ್ಬೋದಾ ಡಾಕ್ಟರ್ ಮಂಜುನಾಥ್ ಅವರೇ, ಗಿಡದ ನಿರ್ವಹಣೆಗೆ ಸಂಬಂಧಪಟ್ಟಂತೆ? ಸರ್, ಗಿಡದ ನಿರ್ವಹಣೆ ಅಂದರೆ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೀತಿನ ಮಾಡಬೇಕಾಗುತ್ತೆ. ಅಂದರೆ ವರ್ಷದಲ್ಲಿ ಎರಡು ಫಸಲು ದಾಳಿಂಬೆ ಅಲ್ವಾ? ಇಲ್ಲ, ಒಂದೇ ಫಸಲು ಸರ್. ಹೌದಾ? ಹೌದು. ಯಾಕೆಂದರೆ ಯಾವುದಾದರೂ ಒಂದು ಭಾರ, ಅಂದರೆ ಅಂಬೆ ಭಾರ್, ಮೃಗ ಭಾರ್, ಅಸ್ತಭಾರ್, ಮೂರು ಭಾರ್ಗಳಿದೆ. ಯಾವುದಾದ್ರೂ ಒಂದು ಭಾರನ ಆಯ್ಕೆ ಮಾಡಬೇಕು. ಮೈಸೂರಿನಂಥ ಭಾಗದಲ್ಲಿ ನಾವು ಯಾವುದನ್ನು ಹೇಳ್ತೀವಿ, ಮೃಗ ಭಾರ್ ಅಂದರೆ ಯಾವಾಗ ಹೂ ಬಿಡಿಸ್ಬೇಕು ಅಂದರೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಹೂ ಬಿಡಿಸಿದ್ರೆ ನವಂಬರ್ ಆದಮೇಲೆ ಮಳೆ ಕಡಿಮೆ ಆಗುತ್ತೆ. ಸೊ ಮೇ ಅಂತ ಟೈಮ್ಗೆ ಹಣ್ಣುಗಳು ಸಿಗ್ತವೆ. ಅಂದರೆ ಚಾಟಿ ಮಾಡಿದ್ರಿಂದ 8 ತಿಂಗಳು, ಚಾಟಿನಿಗೂ ಅವರು ಹಾರ್ವೆಸ್ಟ್ ಮಾಡೋದಕ್ಕೂ 8 ತಿಂಗಳು ಅವಧಿ ಇರುತ್ತೆ. ಯಾವುದಾದ್ರೂ ಒಂದು ಬಾಹರ್ನಲ್ಲಿ ಅವರು ಹಣ್ಣು ತಗೋಬೇಕು. ನಾನು ಹೇಳಿದೆ ಮೈಸೂರಿಗೆ ಅಸ್ತಭಾರ ಸೂಕ್ತ, ಅಂಬೆ ಬಹಾರ್ ಮತ್ತು ಮೃಗಭಾರ್ ಅಂದರೆ ನಾವು ಮೃಗಭಾರಲ್ಲಿ ನಾವು ತಗೋಬೋದು. ಆದರೆ ಮಳೆ ಜಾಸ್ತಿ ಇರುತ್ತೆ, ಮಳೆ ಜಾಸ್ತಿ ಇದೆ ಅಂದರೆ ಖರ್ಚು ಜಾಸ್ತಿ ಆಗುತ್ತೆ, ಮಳೆ ಜಾಸ್ತಿ ಇದೆ ಅಂತೇಳಿದ್ರೆ ರೋಗ ಜಾಸ್ತಿ ಆಗುತ್ತೆ. ಹಾಗಾಗಿ ಆ ರೋಗದ ನಿರ್ವಹಣೆ ಏನಾದರೂ ಮಾಡಿದ್ರೆ ಅವರು ತಗೋಬೋದು. ಜೊತೆಗೆ ಮಾರುಕಟ್ಟೆಯಲ್ಲಿ ಅವ್ರಿಗೆ ಬೆಲೆನೂ ಕೂಡ ಸಿಗುತ್ತೆ, ಆದರೆ ಕಷ್ಟಪಡಬೇಕು. ಆ ಕಷ್ಟಪಡೋ ವೈಜ್ಞಾನಿಕವಾಗಿ ಅವ್ರು ಕಷ್ಟಪಟ್ಟರೆ, ವೈಜ್ಞಾನಿಕವಾಗಿ ಕಷ್ಟಪಟ್ಟರೆ ಅವರು ಅಂಬೆ ಭಾರಲ್ಲಿ ತಗೋಬೋದು, ಮೃಗ ಭಾರಲ್ಲಿ ತಗೋಬೋದು, ಅವ್ರು ರೇಟ್ ಸಿಗುತ್ತೆ. ಹಸ್ತಭಾರನ ಸಮಸ್ಯೆ ಏನು ಅಂತ ಹೇಳಿದ್ರೆ, ನಾವು ಆಗಸ್ಟ್ ಸೆಪ್ಟೆಂಬರಲ್ಲಿ ಹಣ್ಣುಗಳು ಬಿಡಿಸಿದ್ರೆ ಮಾವಿಗೆ ಅದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಮಾವಿನ ಪ್ರೊಡಕ್ಷನ್ಗೆ. ಸೊ ಮಾವು ಬಂದಾಗ ಬೇರೆ ಎಲ್ಲ ಹಣ್ಣುಗಳಿಗೆ ಮಾರುಕಟ್ಟೆಯಲ್ಲಿ ದರ ಕುಸಿಯುತ್ತೆ. ಹಾಗಾಗಿ ಅಂದರೆ ಮುಖ್ಯವಾಗಿ ನಾನು ಮಾರುಕಟ್ಟೆ ತುಂಬ ಇಂಪಾರ್ಟೆಂಟ್ ಆದಾಗ ಮಾವಿಗೆ ಕೊಯಿನ್ ಸೈಡ್ ಆಗದೆ ಇರ್ತಾರೆ ಅವರು ಚಾಟ್ನಿ ಮಾಡ್ಕೋಬೇಕು, ಅದು ತುಂಬ ಇಂಪಾರ್ಟೆಂಟು. ಮತ್ತು ಯಾವಾಗ ಚಾಟ್ನಿ ಮಾಡಬೇಕು ಅಂತೇಳಿದ್ರೆ, ಕಡ್ಡಾಯವಾಗಿ ಎಷ್ಟೋ ಸಲ ರೈತರು ತುಂಬ ಜಾಸ್ತಿ ಖರ್ಚು ಮಾಡಿಬಿಟ್ಟಿದ್ದೀವಿ ಅಂತೇಳಿ ಒಂದು ವರ್ಷಕ್ಕೆ ಕ್ರಾಪ್ ಶುರು ಮಾಡಿಬಿಡ್ತಾರೆ. ಒಂದು ವರ್ಷ ಕ್ರಾಪ್ ಶುರು ಮಾಡಿದ್ರು ಅಷ್ಟೇ ಖರ್ಚಾಗುತ್ತೆ ಗಿಡಕ್ಕೆ, 2 ವರ್ಷ ಕ್ರಾಪ್ ಶುರು ಮಾಡಿದ್ರು ಅಷ್ಟೇ ಖರ್ಚಾಗುತ್ತೆ, ಸ್ಪ್ರೇ ಅಷ್ಟೇ ಆಗುತ್ತೆ, ಚಾಟ್ನಿ ಮಾಡೋಕ್ಕೆ ಅಷ್ಟು ದುಡ್ಡು ಖರ್ಚಾಗುತ್ತೆ, ಗ್ರೋತ್ ಹಾರ್ಮೋನ್ ಸಸ್ಯ ಪ್ರಚೋದಕಗಳನ್ನ ಖರ್ಚು ಮಾಡೋಕ್ಕೆ ಅಷ್ಟು ದುಡ್ಡು ಖರ್ಚಾಗುತ್ತೆ. ಹಾಗಾಗಿ ಖರ್ಚಾಗುತ್ತೆ. ಒಂದು 7-8 ಕೆಜಿ ಹೆಣ್ಣು ಬಿಡ್ಸೋಕ್ಕೆ ತುಂಬ ಕಷ್ಟಪಡಬೇಕು ಮೊದಲನೇ ವರ್ಷದಲ್ಲಿ. ಎರಡನೇ ವರ್ಷದಲ್ಲಿ ಒಂದು 20-25 ಕೆಜಿ ಹೆಣ್ಣು ಬಿಡಿಸ್ಬೋದು, ಸೇಮ್ ಖರ್ಚು, 1.5-2 ಲಕ್ಷ ಖರ್ಚಾಗುತ್ತೆ. 20-25 ಹೆಣ್ಣುಗಳು 25 ಕೆಜಿ ಹೆಣ್ಣು ಬಿಡಿಸಿದಾಗ ಅವ್ರಿಗೆ ಕಾಸ್ಟ್ ಮ್ಯಾಚ್ ಆಗುತ್ತೆ. ಹಾಗಾಗಿ ಕಡ್ಡಾಯವಾಗಿ ರೈತರುಗಳು 2 ವರ್ಷದ ನಂತರ ಚಾಟ್ನಿ ಮಾಡಬೇಕು, ಅದು ಅವರು ಪಾಲಿಸ್ಬೇಕಾಗುತ್ತೆ. ಯಾಕೆ ನಾನು ತುಂಬ ಸಿಂಪಲ್ ಎಕನಾಮಿಕ್ಸ್ ಹೇಳಿದೆ, ಯಾಕೆಂದ್ರೆ ಅವ್ರ ಖರ್ಚು ಮ್ಯಾಚ್ ಆಗಲ್ಲ ಅವ್ರಿಗೆ. ಆ ಕಾಸ್ ಬ್ರೇಕ್ ಇವನ್ ಪಾಯಿಂಟ್ ಅಂದರೆ ಅವ್ರಿಗೆ ಮಾಡಿದ ದುಡ್ಡು ಅರ್ಧ ದುಡ್ಡು ಯಾವಾಗ ಸಿಗಬೇಕು ಅಂದರೆ 2 ವರ್ಷಕ್ಕೆ ಸಿಗುತ್ತೆ, 2 ವರ್ಷ 6 ತಿಂಗಳು, 2 ವರ್ಷ 8 ತಿಂಗಳು ಸಿಗುತ್ತೆ. ಆ ಕಡ್ಡಾಯವಾಗಿ 2 ವರ್ಷಕ್ಕೆ ಮಾಡಬೇಕು, ಅಲ್ಲಿವರೆಗೆ ಗಿಡ ಚೆನ್ನಾಗಿ ನೋಡ್ಕೋಬೇಕು. ಹೆಂಗೆ ನೋಡ್ಕೋಬೇಕು ಅಂತೇಳಿದ್ರೆ, ಆ ಟೈಮಲ್ಲಿ ಜನಕ್ಕೆ ಎಗೇನ್ ಕ್ಯಾಶ್ ಕ್ರಾಪ್ ಇದು ದುಡ್ಡು ಕೊಡೋ ಬೆಳೆ ಅಂಥೇಳಿ ಒಂದು ಬೈಕ್ ಖರ್ಚು ಮಾಡ್ತಾರೆ, ಇನ್ನೊಂದು ಆಸೆಗಾಗಿ ಖರ್ಚು ಮಾಡ್ತಾರೆ. ಆಸೆಗಾಗಿ ಖರ್ಚು ಮಾಡ್ತಾರೆ, ನನ್ನ ಗಿಡ ತುಂಬ ಚೆನ್ನಾಗಿರಲಿ ಅಂತ ಕೊಡಬಾರ್ದೇ ಇರೋ ಫರ್ಟಿಲೈಸರ್, ಅವಶ್ಯಕತೆ ಇಲ್ಲದಿರೋ ಫರ್ಟಿಲೈಸರ್ ಕೊಡ್ತಾರೆ, ಅವಶ್ಯಕತೆ ಇಲ್ಲದಿರೋ ಪೆಸ್ಟಿಸೈಡ್ಸ್ಗಳನ್ನ ಮಾಡಿದ್ದಾರೆ. ಹಾಗಾಗಿ ಮೊದಲ ಎರಡು ವರ್ಷಗಳಲ್ಲಿ ನಾನು ನನ್ನ ಒಂದು 15 ವರ್ಷಗಳ ಒಂದು ಏನು ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಂಡ್ರೆ, ಏನೂ ಫರ್ಟಿಲೈಸರ್ ಆಗ್ತಿದ್ರು ಕೂಡ ದಾಳಿಂಬೆ ಏಕೆ ಬೆಳೆಯಾಗಿ ಬೆಳೆದ್ರೆ ಏನು ಫರ್ಟಿಲೈಸರ್ ಆಗ್ತಿದ್ರೆ ಬರೀ ಬಯೋಫಾರ್ಮುಲೇಷನ್ಸ್ಗಳಲ್ಲಿ ಅವಶ್ಯಕತೆಗೆ ತಕ್ಕಂತೆ ಏನಾದರೂ ಕೂಡ ಫರ್ಟಿಲೈಸರ್ ಕೊಟ್ಕೊಂಡ್ಬಂದ್ರು ಕೂಡ ಸಾಕು ಸರ್. ಆದರೆ ನೀವು ಚಟ್ನಿ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಅದು ತುಂಬ ಡಿಮ್ಯಾಂಡ್ ಮಾಡುತ್ತೆ, ಅಂದರೆ ಅದರ ಪೂರೈಕೆ ಮಾಡಬೇಕು ಪೋಷಕಾಂಶಗಳನ್ನು. ಹಾಗಾಗಿ ಮೊದಲ 2 ವರ್ಷಗಳಲ್ಲಿ ಗಿಡಗಳ ಆರೈಕೆ ಮತ್ತು 2 ವರ್ಷಗಳ ನಂತರ ಅಂದರೆ ಹಣ್ಣಿಗೆ ಬಿಟ್ಟ ಮೇಲೆ ಗಿಡಗಳ ಆರೈಕೆ ತುಂಬಾ ಬೇರೆ ಬೇರೆ ವರ್ಷನ್ಸ್ ಇರುತ್ತೆ. ಇಲ್ಲಿ ಕಡಿಮೆ ಖರ್ಚಿರುತ್ತೆ ಅಂದರೆ ರೋಗ ಮತ್ತು ಕೀಟದ ಬಾಧೆಯನ್ನು ನಿಯಂತ್ರಣ ಮಾಡಿಕೊಂಡು ಅಗತ್ಯ ಗಿಡನ ಹೇಳ್ತಾ ಇರುತ್ತೆ ನನಗೆ ಈ ಗೊಬ್ಬರ ಕೊಡಿ ಅಂತ, ಈ ನ್ಯೂಟ್ರಿಷನ್ ಕೊಡಿ ಅಂತ, ಅದಕ್ಕೆ ಮಾತ್ರ ಕೊಟ್ಕೊಂಡು 2 ವರ್ಷ ಆದಮೇಲೆ ಹಣ್ಣಿನ ಫಸಲನ್ನು ಜಾಸ್ತಿ ಮಾಡೋಕ್ಕೆ ಅವರು ಫರ್ಟಿಲೈಸರು ಮತ್ತು ಪ್ಲ್ಯಾಂಟ್ ಪ್ರೊಟೆಕ್ಷನ್ ಅಂದರೆ ರೋಗ ಮತ್ತು ಕೀಟಗಳ ನಿಯಂತ್ರಣಗಳನ್ನ ಬಳಸ್ತಾ ಬಂದರೆ ಅವ್ರಿಗೆ ಆದಾಯವಾಗಿ ಮಾಡ್ಬೋದು. ಮತ್ತು ಇಲ್ಲಿ ತುಂಬ ಅಂದರೆ ನನಗೆ ಒಂದು 100-150 ತರಹದ ಔಷಧಿಗಳನ್ನು ಬಳಸ್ತಾರೆ. ವೈಜ್ಞಾನಿಕವಾಗಿ ಅದು ಕೂಡ ಶಿಫಾರಸಾಗಿದೆ, ಸಸ್ಯ ಪ್ರಚೋದಕಗಳು. ನಾನು ಬರೀ ಹೂ ಬಿಡಿಸೋಕ್ಕೆ ಒಂದು 5-6 ಸಸ್ಯ ಪ್ರಚೋದಕಗಳನ್ನ ಬಳಸ್ತಾರೆ. ಯಾಕೆ ನಾವು ಎಲ್ಲರೂ ಹೇಳ್ತಾರೆ ರೈತರುಗಳು ಅಂದರೆ ಮಾಮೂಲಿ ಏನು ನಮ್ಮ ಮನೆ ಹಿಂದೆ ದಾಳಿಂಬೆ ಬೆಳೆದಿರೋದು ಹಣ್ಣೆ ಬಿಡಲ್ಲ ಸರ್ ಅಂತಾರೆ. ಯಾಕೆಂದರೆ ಅದಕ್ಕೆ ಡಿಮ್ಯಾಂಡ್ ಇದೆ, ಅದು ಒಂದು 5-10 ಹಣ್ಣು ಬಿಡುತ್ತೆ, ಹುಳ ತಿನ್ಕೊಂಡು ಹೋಗಿಬಿಡುತ್ತೆ. ಆದರೆ ನಾವು ಒಂದು ಗಿಡದಲ್ಲಿ 200 ಹಣ್ಣು ಬಿಡಿಸ್ತೀವಿ, 100 ಹಣ್ಣು ಬಿಡಿಸ್ತೀವಿ, ಮನೆ ಪಕ್ಕ ಇರೋದ್ರಲ್ಲಿ ಆಗ್ತದೆ. ಯಾಕೆಂದರೆ ಅದು ಅದರದೇ ಆದ ಒಂದು ಅಂದರೆ ಒಂದು ಬೇರೆ ಬೇರೆ ಸ್ಟೇಜ್ಗಳಲ್ಲಿ ಬೇರೆ ಬೇರೆ ಸಸ್ಯ ಪ್ರಚೋದಕಗಳನ್ನು ಬೇರೆ ಬೇರೆ ಸಸ್ಯ ಸಂರಕ್ಷಣೆ ಕೇಳ್ತಾ ಹೋಗುತ್ತೆ. ಅದಕ್ಕೋಸ್ಕರ ಸಸ್ಯ ಪ್ರಚೋದಕಗಳು, ಪೋಷಕಾಂಶಗಳು, ಮೇಜರ್ ಪೋಷಕಾಂಶ NPK ಮತ್ತು ಲಘು ಪೋಷಕಾಂಶಗಳ ಬಳಕೆ ಮತ್ತು ಮಣ್ಣಿನ ಆರೋಗ್ಯವನ್ನು ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಾನು ರಿಪೀಟ್ ಮಾಡ್ತೀನಿ, ಮಣ್ಣಿನ ಆರೋಗ್ಯ ದಾಳಿಂಬೆ ಇಳುವರಿಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು. ಅದಕ್ಕೋಸ್ಕರ ಮಣ್ಣಿನ ಆರೋಗ್ಯ ಅದನ್ನು ಸರಿ ಮಾಡಬೇಕು. ಮತ್ತು ಅದೇ ಹೇಳಿದೆ, ಸಸ್ಯ ಪ್ರಚೋದಕಗಳು, ಸಸ್ಯ ಸಂರಕ್ಷಕಗಳು, ಫರ್ಟಿಲೈಸರ್ಗಳು, ಈ ಎಲ್ಲವನ್ನು ನಾವು ವೈಜ್ಞಾನಿಕವಾಗಿ ಮಾಡಿದಾಗ ಮಾತ್ರ ಒಂದು ಗಿಡಕ್ಕೆ 2 ವರ್ಷದ ನಂತರ 20 kg ಬೆಳೆ ತಗೋಬೋದು ಅಂದರೆ ನಿಸ್ಸಂಶಯ ಸರ್. ದಾಳಿಂಬೆ ಬೆಳೆದಂತಹ ಅನೇಕ ಪ್ರದೇಶಗಳಲ್ಲಿ ದಾಳಿಂಬೆನ ಕಿತ್ತಾಕಿರೋದಕ್ಕೆ ಒಂದೇ ಕಾರಣ, ಅದು ಬ್ಯಾಕ್ಟೀರಿಯಾ ಅಂಗಮಾರಿ ರೋಗ ಅಲ್ವೇ. ಈಗ ಅದೇ ಬಹಳ ಮೇಜರ್ ಆಗಿರೋ ಸಮಸ್ಯೆ, ಮತ್ತೆ ಅದನ್ನ ಹತೋಟಿ ಮಾಡೋಕ್ಕಾಗದಲೇ ಇರೋ ರೀತಿನಲ್ಲಿ ಬೆಳೆದ್ಬಿಟ್ಟಿದೆ ಅಂತ ತುಂಬಾ ಜನ ಹೇಳ್ತಾರೆ. ಆದರೆ ಈಗ ತಾವಿಬ್ರು ಹೇಳಬೇಕು, ಈಗ ಅದು ಬಾರದ ಹಾಗೆ ನಾವು ಯಶಸ್ವಿಯಾಗಿ ದಾಳಿಂಬೆ ಬೆಳಿಬೋದೇ? ಸರ್, ಖಂಡಿತವಾಗಿಯೂ ಬೆಳಿಬೋದು. ಇವತ್ತು ರೈತರಿಗೆ ದಾಳಿಂಬೆಲಿ ಅಂಗಮಾರಿ ಏನು ಬ್ಯಾಕ್ಟೀರಿಯಲ್ ಬ್ಲೈಟ್ ತುಂಬ ಕಾಡ್ತು, ತುಂಬ ಹೋರಾಟಗಳು ಮಾಡಿದ್ರು, ವಿಧಾನಸಭೆಯಲ್ಲೆಲ್ಲ ಹೋರಾಟ ಆಯ್ತದು. ಅಂಥ ಒಂದು ರೋಗನ ಇವತ್ತು ರೈತರು ಯಶಸ್ವಿಯಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇವತ್ತಿನ ಚಾಲೆಂಜ್ ಏನು ಅಂತ ಹೇಳಿದ್ರೆ, ಇವತ್ತು ಇತ್ತೀಚಿನ ವರ್ಷಗಳಲ್ಲಿ ಸೊರಗು ರೋಗ ಮತ್ತು ಹಣ್ಣು ಕೊರಕ ಕಾಯಿ ಕೊಳೆ ರೋಗ ತುಂಬ ಜಾಸ್ತಿ ಆಗ್ತಾ ಇದೆ, ಅದರ ಬಾಧೆ ಜಾಸ್ತಿ ಆಗ್ತಾ ಇದೆ. ಬ್ಯಾಕ್ಟೀರಿಯಲ್ ಬ್ಲೈಟ್ಗಿಂತ ಇವತ್ತು ಈ ರೋಗ ಅವ್ರ ಅದಕ್ಕೆ ಒಂದು ಅವ್ರಿಗೆ ಪದ್ಧತಿಗಳನ್ನು ವಿವಿಧ ಪದ್ಧತಿಗಳನ್ನು ಅವರು ಡೆವಲಪ್ ಮಾಡ್ತಾ ಬಂದು ಅಂಗಮಾರಿ ರೋಗನ ಎಫೆಕ್ಟಿವಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಅಂದರೆ ಮೈಸೂರಿನ ಭಾಗದ ರೈತರು ಎಕ್ಸ್ಟ್ರಾ ಕೇರ್ಫುಲ್ ಆಗಿ ಆಗೋದಿರಬೇಕು ಅಂತ ಹೇಳಿದ್ರೆ, ಹಣ್ಣು ಕೊಳೆ ರೋಗ ತುಂಬ ಇಲ್ಲಿ ಜಾಸ್ತಿ. ಯಾಕೆಂದರೆ ಬೇರೆ ಉತ್ತರ ಕರ್ನಾಟಕದ ಭಾಗಕ್ಕೆ ಹೋದರೆ ಇಲ್ಲಿ ರಿಲೇಟಿವ್ ಹ್ಯುಮಿಡಿಟಿ ಅಂದರೆ ವಾತಾವರಣದ ಆರ್ದ್ರತೆ ಜಾಸ್ತಿ ಇರುತ್ತೆ, ಹಾಗಾಗಿ ನಮ್ಮ ಕಾಯಿ ಕೊರಕ ಅಂದರೆ ಕೊಲೆಟೋಟ್ರೈಕಮ್ ಆಲ್ಟರ್ನೇಟಿವ್ ತುಂಬ ಜಾಸ್ತಿ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ 30-40% ಲಾಸ್ ಇವತ್ತು ಕಾಯಿ ಕೊಳೆ ರೋಗ ಹಣ್ಣು ಕೊಳೆ ರೋಗದಿಂದ ಆಗ್ತಾ ಇದೆ. ಹಾಗಾಗಿ 3 ರೋಗಗಳು ಸರ್, ಒಂದು ಸೊರಗು ರೋಗ, ಇನ್ನೊಂದು ಹಣ್ಣು ಕೊಳೆ ರೋಗ, ಮತ್ತು ಅಂಗಮಾರಿ ರೋಗ ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತೇನು ಕ್ಯಾರೆ ರೋಗ ಅಂತ ಉತ್ತರ ಕರ್ನಾಟಕದಲ್ಲಿ ಕರೀತಾರೆ. ಈ 3 ರೋಗಗಳನ್ನು ನಿರ್ವಹಣೆ ಖಂಡಿತವಾಗಿ ಮಾಡ್ಬೋದು, ರೈತರು ಮಾಡ್ತಾ ಇದ್ದಾರೆ. ಆದರೆ ವಾತಾವರಣವನ್ನು ಸೂಕ್ಷ್ಮವಾಗಿ ಗಮನಿಸಿ ದಾಳಿಂಬೆ ಕೃಷಿಯನ್ನು ಮಾಡಬೇಕು. ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ, ಹೂ ಬರ್ಸೋಕ್ಕೂ ಕೂಡ ವಾತಾವರಣದ ತುಂಬ ಇಂಪಾರ್ಟೆಂಟ್. ಸಪೋಸ್ ನೀವು ಚಟ್ನಿ ಮಾಡಿರ್ತೀರಿ, ಹೂ ಬರೆಸ್ಬೇಕು ಅಂತ ಮಳೆ ಬಂತು, ಚಟ್ನಿ ಮಾಡಿ ಮೋಡ ಮುಚ್ಕೊಂತು, ನಮ್ಮ ಮಣ್ಣಲ್ಲಿ ಪೋಷಕ ಅಂದರೆ ಒಂದಷ್ಟು ಮೈಕ್ರೋನ್ಯೂಟ್ರಿಯಂಟ್ ಇಲ್ಲ ಅಂದರೆ, ಇವು ಕೂಡ ಹೂ ಬರ್ಸೋಕ್ಕೆ ಕಾಯಿ ಕಚ್ಚಕ್ಕೂ ಕೂಡ ಇನ್ಫ್ಲುಯೆನ್ಸ್ ಮಾಡುತ್ತೆ ವಾತಾವರಣ. ಮತ್ತು ರೋಗ ಬರ್ಸೋಕ್ಕೆ ವಾತಾವರಣ ತುಂಬ ಇನ್ಫ್ಲುಯೆನ್ಷಿಯಲ್, ಮಳೆ ಮೋಡ ಮುಚ್ಕೊಳ್ಳೋದು ರಿಲೇಟಿವ್ ಹ್ಯುಮಿಡಿಟಿ, ಅವನ್ನು ರೈತರು ಸೂಕ್ಷ್ಮವಾಗಿ ಗಮನಿಸಿ ಮಾಡಿದ್ರೆ ಖಂಡಿತವಾಗಿಯೂ ಮಾಡ್ಬೋದು ಸರ್, ಖಂಡಿತವಾಗಿ ಮಾಡ್ಬೋದು. ಅಂತಿಮವಾಗಿ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರ ಮಂಜುನಾಥ್? ನಮ್ಮ ರೈತ ಬಾಂಧವ್ರಿಗೆ ಹೇಳೋದಂದ್ರೆ, ದಾಳಿಂಬೆ ಕೃಷಿನ ಖಂಡಿತವಾಗ್ಲೂ ಮಾಡಿ. ಬೆಳೆಯ ವೈವಿಧ್ಯತೆ ಬಹಳ ಮುಖ್ಯ. ಒಂದೇ ಬೆಳೆ, ಬಾಳೆ ಅಂದರೆ ವರ್ಷ ಅನ್ಗಟ್ಟೆ ಬಾಳೆ ಬೆಳೆಯೋದು, ತರಕಾರಿ ಅಂದರೆ ತರಕಾರಿನೇ ಬೆಳೆಯೋದು ಅವು ಖಂಡಿತವಾಗ್ಲೂ ಬೇಡ. ಬೆಳೆ ವೈವಿಧ್ಯತೆ ಇರಲಿ, ಮತ್ತು ಲಾಭನೂ ಅದೇ ರೀತಿನ ನಮ್ಮ ರೈತರು ತಗೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಈ ಬೆಳೆಯನ್ನು ಬೆಳೀಲಿಕ್ಕೆ ಮುಂದೆ ಬರಬೇಕಂತ ನಾನು ಕೋರ್ಕೊಳ್ತೇನೆ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ಮೊಬೈಲ್ ಸಂಖ್ಯೆ ಡಾಕ್ಟರ್ ಮಂಜುನಾಥ್ ಅವರ 9916216997 ಸರ್. ನಿಧಾನವಾಗಿ ಹೇಳಿ ಇನ್ನೊಂದು ಸರಿ. 9916216997 ಇನ್ನೂ ಒಂದು ಸರಿ ಹೇಳ್ಬಿಡಿ. 9916216997 ತಮ್ಮದು ಮಂಜುನಾಥ್ ಅಂಗಡಿ ಅವರ? ನನ್ನ ಮೊಬೈಲ್ ನಂಬರ್ 9448999920. ಇನ್ನೊಂದ್ಸರಿ 9448999920. ಇನ್ನೂ ಒಂದ್ಸರಿ ಹೇಳ್ಬಿಡಿ 9448999920. ಒಳ್ಳೆಯದು ಮಂಜುನಾಥ್ ಅಂಗಡಿಯವರೇ. ಧನ್ಯವಾದ ಮಂಜುನಾಥ್ ಅವರೇ. ಇದುವರೆಗೂ ದಾಳಿಂಬೆ ಕೃಷಿಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ವಿಚಾರಗಳನ್ನು ಹಂಚಿಕೊಂಡ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು. ಧನ್ಯವಾದಗಳು ಸರ್. ಇದುವರೆಗೆ ದಾಳಿಂಬೆ ಬೇಸಾಯ ಅವಕಾಶಗಳು ಮತ್ತು ಸವಾಲುಗಳನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಂಡಿದ್ದವರು ಮೈಸೂರು ಜಿಲ್ಲಾ ತೋಟಗಾರಿಕಾ ಜಂಟಿ ನಿರ್ದೇಶಕರಾದ ಮಂಜುನಾಥ್ ಅಂಗಡಿ ಹಾಗೂ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಜಿ ಮಂಜುನಾಥ್. ಬರುವ ವಾರ ಕೀಟ ಸಮೀಕ್ಷೆ ಮತ್ತು ನಿರ್ವಹಣೆಗೆ ಮೋಹಕ ಹಾಗೂ ಬೆಳಕಿನ ಬಲೆಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಯಲಚನ